应当 我们所能无处 所能无难度赞美你的阿们也也是那瓦提达玛斯图玛里比沙瓦内伊 ಕನಸಿನಲ್ಲಿರೋ ಹಣನೇ ಬೇರೆ, ಎಚ್ಚರದಲ್ಲಿರೋ ಹಣನೇ ಬೇರೆ. ಕನಸಿನಲ್ಲಿರೋ ಗುಲಾಬ್ ಜಾಮೂನ್ ಬೇರೆ, ಎಚ್ಚರದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಎಚ್ಚರವು ಹೇಗೆ ಕನಸಿನಲ್ಲಿ ನಿರುಪಯುಕ್ತವೋ, ಕನಸು ಕೂಡ ಎಚ್ಚರದಲ್ಲಿ ನಿರುಪಯುಕ್ತ. ದೇರ್ಫೋರ್ ಬೋಥ್ ಬಿಲಾಂಗ್ಸ್ ಟು ದಿ ಸೇಮ್ ಕ್ಯಾಟಗರಿ. ಹೀಗಾಗಿ ಇನ್ನು ಪ್ರಾಜ್ಞನಿಗೆ ಬಂದಿದ್ದಾದ್ರೆ ದ್ವೈತಸ್ಯ ಅಗ್ರಹಣಂ, ಪ್ರಾಜ್ಞನಲ್ಲಿ ಭೇದ ಭಾವಗಳು ಇಲ್ಲ. ತನ್ನ ಹೊರತುಪಡಿಸಿ ಇನ್ನೊಂದು ಇದೆ ಪ್ರಾಜ್ಞನಲ್ಲಿ. ಪ್ರಾಜ್ಞ ಅಂದ್ರೆ ಅವರು ಗಾಢ ನಿದ್ರಸ್ಥ, ಗಾಢ ನಿದ್ರಸ್ಥ. ವಿ ಹ್ಯಾವ್ ವರ್ಡ್ ಸ್ಪೆಷಲ್ ವರ್ಡ್. ಅಥವಾ ಇನ್ನೂ ಟೆಕ್ನಿಕಲ್ ತನಿ ನಿದ್ರೆ, ತನಿ ನಿದ್ರೆ. ಗಾಢ ನಿದ್ರಸ್ಥನಲ್ಲಿ ಹೊರತುಪಡಿಸಿ ಇನ್ನೊಂದೇನಾದರೂ ಇದೆ ಅನ್ನುವಂಥದ್ದು ಇಲ್ಲ. ತನ್ನ ಇರುವಿಕೆಯೂ ಇಲ್ಲ, ಇನ್ನೊಂದರ ಇರುವಿಕೆಯೂ ಇಲ್ಲ. ಅಂದ್ರೇನು? ದ್ವೈತಸ್ಯ ಅಗ್ರಹಣಂ, ಭೇದವು ಅಲ್ಲಿ ಒಪ್ಪಿಕೊಳ್ಳಲಾಗುವುದಿಲ್ಲ. ಸೊ ದ್ವೈತಸ್ಯ ಅಗ್ರಹಣ ತುಲ್ಯ, ಎರಡರಲ್ಲಿ ಕೂಡ ಉಭಯೋಗೋ, ಎರಡರಲ್ಲಿ ಕೂಡ ದ್ವೈತಸ್ಯ ಅಗ್ರಹಣ ಇಲ್ಲ. ಅಂದ್ರೆ ದ್ವೈತ ಅಗ್ರಹಣ. ಇನ್ನ ಪ್ರಾಜ್ಞೆ ತುರಿಯಲಿದ್ದಾರೋ? ಪ್ರಾಜ್ಞೆ ತುರಿಯೋಗೋ ಈ ದ್ವೈತ ಅಗ್ರಹಣ ಅನ್ನುವಂಥದ್ದು ವಿಶ್ವತೈಜಸರಲ್ಲಿಯೂ ಇಲ್ಲ, ಪ್ರಾಜ್ಞನಲ್ಲೂ ಇಲ್ಲ, ಕೇಳ್ಕೊಳ್ಳಿ, ತುರಿಯನಲ್ಲಿ ಯಾರು ನೋಡ್ಬೇಕ? ತನ್ನ ಹೊರತುಪಡಿಸಿ ಇನ್ನೊಂದೇನಾದ್ರೂ ಇದ್ರೆ ತಾನು ನೋಡೋದು. ಯಾರನ್ನ ಗುರುತಿಸ್ಬೇಕಲ್ಲ, ಯಾರನ್ನ ಒಪ್ಕೋಬೇಕು, ಯಾರ ಅಸ್ತಿತ್ವನ ಒಪ್ಕೋಬೇಕವನು? ತಾನೇ ತಾನು ಎಲ್ಲೆಲ್ಲಿಯೂ ಕೂಡ ಅರಿವಿನ ಗಟ್ಟಿ, ಅರಿವೇ ತಾನ ಸ್ಥಿತವಾಗಿದ್ದಾನೆ. ಎಲ್ಲ ನೋಡ್ಬೇಕು ಅವನು, ಮೈಕು ಟೇಬಲ್ಲು ಘಟ ಕೊಟ್ರು ಇವುಗಳ ಭೇದವನ್ನು ನಾನು ಗುರುತಿಸ್ತೀನಿ. ಏಕೆಂದ್ರೆ ಒಂದೊಂದು ವಸ್ತು ಕೂಡ ಇನ್ನೊಂದು ವಸ್ತುವಿನಿಂದ ಭಿನ್ನ ಲಕ್ಷಣಗಳಿಂದ ಕೂಡಿದೆ, ಭಿನ್ನ ಭಿನ್ನವಾದ ಲಕ್ಷಣದಲ್ಲಿ ಕೂಡಿದ್ದಾಗಿ ಭಿನ್ನ ಭಿನ್ನ ಉಪಾಧಿಗಳು ಅನಿಸ್ಕೊಳ್ತವೆ. ಭಿನ್ನ ಭಿನ್ನ ಉಪಾಧಿಗಳು ಅನಿಸ್ಕೊಂಡಿದ್ದರಿಂದಾಗಿ ಭೇದಗಳು ಕಂಡುಬರುತ್ತವೆ. ಈಗ ಆತ್ಮನು ಉಪಾಧಿಯೇ? ಆತ್ಮನೇ ಉಪಾಧಿ ಇಲ್ಲ ಅಂದ್ರೆ ಆತ್ಮ ಹೊರತುಪಡಿಸುವ ಉಪಾಧಿಗಳಿವೆಯೇ? ಆತ್ಮನ ಹೊರತುಪಡಿಸುವ ಉಪಾಧಿಗಳು ಇಲ್ಲ ಅಂದ ಮೇಲೆ ಹೊರತುಪಡಿಸಿ ಭೇದಗಳಿವೆಯೇ? ಭೇದ ಪ್ರಪಂಚ ತುರಿಯನಿಗೂ ಇಲ್ಲ, ಪ್ರಾಜ್ಞನಿಗಿದೆಯಾ? ಪ್ರಾಜ್ಞನಿಗೂ ಇಲ್ಲ. ಆದರೆ ಭೇದ ಪ್ರಪಂಚ ವಿಶ್ವ ತೈಜಸ್ಸರಿಗೆ ಇದೆ. ವಿಶ್ವ ತೈಜಸ್ಸರಿಗೆ ಭೇದ ಪ್ರಪಂಚ ಇದೆ. ಅನೇಕ ಉಪಾಧಿಗಳು ಅನುಭವ ಬರ್ತವೆ, ಶಬ್ದ ಸ್ಪರ್ಶ ರೂಪ ಸಗಂಧ ವಿಷಯಗಳು ಅನುಭವಕ್ಕೆ ಬರ್ತವೆ, ಸಂಬಂಧಗಳು ಬರ್ತವೆ, ಸಂಪರ್ಕಗಳು ಬರ್ತವೆ, ಇವುಗಳಿಂದಾಗಿ ಅನೇಕ ಭೇದಗಳು ಲಭ್ಯ ಇವೆ. ಅದೇ ಪ್ರಕಾರ ಕನಸು ಕಾಣುವಂತಹ ಕನಸುಗಾರರಿಗೂ ಕೂಡ ಭೇದಗಳು ಲಭ್ಯ ಇವೆ. ಆದರೆ ಪ್ರಾಜ್ಞನಲ್ಲಿ ಇಲ್ಲ ಮತ್ತು ಭಾಷೆ ನೋಡ್ಕೊಂಬಣ. ಇನ್ನೊಂದು ಶಬ್ದ ಹಾಕ್ತಾರೆ, ಹೂ ಇಸ್ ದಿಸ್ ಪ್ರಾಜ್ಞ? ಪ್ರಾಜ್ಞ ಬೀಜ ನಿದ್ರಾಯುತ. ಬೀಜ ನಿದ್ರಾಯುತ ಯಾವುದನ್ನು ನಾವು ಪ್ರಾಣ ಬೀಜ ಅಂತ ಕರೆದಿದ್ಯೋ ಅಲ್ಲಿ ಹೋಗ್ಲಿಲ್ಲ. ಯಾವುದನ್ನು ನಾವು ಪ್ರಾಣ ಬೀಜ ಅಂತ ಕರೆದಿದ್ಯೋ, ಯಾವುದನ್ನ ಅವ್ಯಕ್ತವಾದದ್ದು ಅಂತ ಕರೆದಿದ್ಯೋ ಇಂಡಿವಿಜುವಲಿ, ಅದೇ ಇಲ್ಲಿ ಬೀಜ ಅನ್ಸ್ಕೊಂಡಿದೆ. ಈ ಬೀಜ ಏನು ಅಂದ್ರೆ ಅಜ್ಞಾನದಿಂದ ಕೂಡಿದ ಸ್ಥಿತಿ. ಬೀಜ ನಿದ್ರ ಪ್ರಾಜ್ಞ, ಯಾರೇನು ಪ್ರಾಜ್ಞ ಸುಷುಪ್ತ, ಏನು ಬೀಜ ನಿದ್ರ ಅಜ್ಞಾನ. ಅಜ್ಞಾನ ಎನ್ನುವ ಬೀಜದಲ್ಲಿ ಅಡಗಿಕೊಂಡು ಬಿಟ್ಟಿದ್ದಾನೆ. ಹಾ, ನಿದ್ರಾಯುತ ಅದರಲ್ಲಿ ಅವನು ಒಂದಾಗಿ ಬಿಟ್ಟಿದ್ದಾನೆ. ಆದರೆ ಆ ಬೀಜ ನಿದ್ರಾ ಸ್ಥಿತಿ ತುರಿಯನಲ್ಲಿದೆಯಾ? ಪಟ್ ಅಂತ ಶಬ್ದ ಹೇಳಿ, ಯಾಕಿಲ್ಲ ಒಂದೇ ಶಬ್ದದಲ್ಲಿ ಹೇಳಿ. ಹಾ, ಏನದು? ಕೇವಲ ಅರಿವೇ ಆಗಿರುವುದರಿಂದ, ಕೇವಲ ಎಚ್ಚರವೇ ಆಗಿರುವುದರಿಂದ ಅವನಿಗೆ ನಿದ್ರಾ ಸ್ಥಿತಿ ಏನಿದೆ? ಓಪನ್ ಐ ಮೆಡಿಟೇಟರ್ 24 hours 24/7 ಸದಾ ಕಾಲ. ಏಕೆ ಸರ್ವದೃಕ್ ಸದಾ ಯಾವತ್ತಿಗೂ ಎಲ್ಲವನ್ನು ಸಾಕ್ಷಿ ರೂಪದಲ್ಲಿ ಇಟ್ಟುಕೊಂಡು ಅವನು ಇದ್ದರಿಂದಾಗಿ, ಅರಿವೇ ತಾನಾಗಿದ್ದರಿಂದಾಗಿ, ಅರಿವಿನ ಗಟ್ಟಿ ಅವನಾಗಿದ್ದರಿಂದಾಗಿ ತುರಿಯೇ ನ ವಿದ್ಯತೆ. ಯಾವುದು ನ ವಿದ್ಯತೆ? ಬೀಜ ನಿದ್ರ ನ ವಿದ್ಯತೆ. ವಿಶ್ವ ತೈಜಸರಲ್ಲಿ ಭೇದ ಇದೆ, ವಿಶ್ವ ತೈಜಸ್ಸಲ್ಲಿ ಭೇದ ಇದೆ. ಪ್ರಾಜ್ಞನಲ್ಲಿ ಏನಿದೆ? ಬೀಜ ನಿದ್ರ ಇದೆ. ತುರಿಯನಲ್ಲಿ ಬೀಜ ನಿದ್ರ ನೋಡಿ. ವಿಶ್ವ ತೈಜಸ್ಸಲ್ಲಿದ್ದಂತಹ ಭೇದಗಳು ಪ್ರಾಜ್ಞನಲ್ಲಿಲ್ಲ, ಆಗ ಪ್ರಾಜ್ಞನಲ್ಲಿ ಬೀಜ ನಿದ್ರ ಇದೆ. ಬೀಜ ನಿದ್ರ ಮತ್ತು ಭೇದ ಬುದ್ಧಿ ಅಷ್ಟು ಯಾರಿಗಿಲ್ಲ? ಅಬ್ಬ ಜಯ ಲಕ್ಷ್ಮಿಯರನ್ನು ಅವನು ಬೇರೆ ಆಗಿಬಿಟ್ಟ. ಕ್ಲೀನಂಗ ಅವಸ್ಥಾರಹಿತ ಅಂತ ಹೇಳ್ಬೋದು. ಹೇಳ್ಬೋದು ಉಪನಿಷತ್ ಹೇಳಿದ್ದರೆ ಕಾಂಟೆಕ್ಸ್ಟ್ ನಲ್ಲಿ ಅದು ಬಂದಿದ್ದರೆ, ಕಾಂಟೆಕ್ಸ್ಟ್ ನಲ್ಲಿ ಅದು ಬಂದಿದ್ದರೆ ನಾವು ಹೇಳಬಹುದು. ಇಲ್ಲಿ ಹೋದ್ರೆ ನಮ್ಮ ಮನನಲ್ಲಿ ಇಟ್ಕೋಬಹುದು, ತಪ್ಪೇನಿಲ್ಲ. ಅವಸ್ಥಾರ ಇನ್ಫ್ಯಾಕ್ಟ್ ಅಲ್ಲ, ಅವನು ಬಿಟ್ಟು ಬೇರೆ ನಂದು ಅವಸ್ಥಾ ಇದೆ ಅಂತ ತಿಳ್ಕೊಂಡಿದ್ದೆ ತಪ್ಪು. ಮೂರು ಅವಸ್ಥೆಗಳ ಜೊತೆಗೆ ಸೇರಿಸಿರೋದ್ರಿಂದ ಅದಕ್ಕೆ ನಾವು ಮುಂದೆ ಅಭಿಪ್ರಾಯ ಕೊಡ್ತಾರೆ. ಉಪನಿಷತ್ ಹೇಳ್ತದೆ ಏನು ಹೇಳ್ತದೆ, ಇದು ಮೊದಲೇ ಹೇಳಿದ್ದಾರೆ, ನಾಲ್ಕು ಪಾದಗಳಂತೆ ಪಾದಗಳೇ ವಿನಃ ಅಲ್ಲಿ ನಾಲ್ಕು ಪಾದಗಳಿಲ್ಲ. ಅದ್ರ ಜೊತೆ ಇಕ್ಕೊಟ್ಟು ಹಾಕ್ರಿ, ನಾಲ್ಕು ಅವಸ್ಥೆಗಳಂತೆ ನಾಲ್ಕು ಅವಸ್ಥೆಗಳ ವಿನಃ ನಾಲ್ಕು ಅವಸ್ಥೆಗಳು ಇಲ್ಲ. ಅದ್ರ ಇಕ್ಕೊಟ್ಟು ಹಾಕ್ರಿ, ನಾಲ್ಕು ಅನುಭವಗಳಂತೆ ಅನುಭವಗಳ ವಿನಃ ಅನುಭವಗಳು ಇಲ್ಲ. ಹಾಗಾದ್ರೆ ಏನಿದೆ, ಅರಿವು ಮಾತ್ರ. ಈಗ ಅದಕ್ಕೆ ನಾವು ಚತುರ್ಥ ಅವಸ್ಥಾ ಅಂತ ಕರೆಯುವ ಅವಶ್ಯಕತೆ ಏನು, ಅಥವಾ ಅದನ್ನು ಕ್ವಾಲಿಫೈ ಮಾಡಲಿಕ್ಕೆ ಬೇರೆ ಯಾವ ಅವಸ್ಥೆಗಳು ಇಲ್ಲ ಅನ್ನೋ ಅವಶ್ಯಕತೆ ಏನು? ಮೂರು ಅವಸ್ಥೆ ಇದೆ ಅಂತ ತಗೊಂಡಿರೋದಕ್ಕೋಸ್ಕರ ಇದೆ. ನಾಲ್ಕನೇ ಅವಸ್ಥೆ ಇದೆ ಅಂತ ನೀವು ಪ್ರೊನೌನ್ಸ್ ಮಾಡಿದರೆ ಮೂರು ಅವಸ್ಥೆಗಳಿಂದ ಅವ್ರು ಹೇಳಿದ್ದಾರೆ ನೋಡಿ, ಅಷ್ಟನೇ ಮೂರು ದಿನಗಳಿಂದ ಹೇಳಿದ್ದಾರೆ, ಮೂರೇ ಮೂರು ದಿನಗಳಿಂದ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಆ ಪಾದಗಳ ಲೆಕ್ಕದಲ್ಲಿ ಇದು ನಾಲ್ಕನೆಯ ಪಾದ ಅಂತ ಹೇಳಿದ ಹಾಗೆ, ಆ ಅವಸ್ಥೆಯ ಲೆಕ್ಕದಲ್ಲಿ ಇದು ನಾಲ್ಕನೇ ಅವಸ್ಥೆ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಅದು ಏನು ಅವಸ್ಥೆ ಇಲ್ಲ, ಏನು ಅವಸ್ಥೆ ಇದೆ ಅನ್ನೋದಂದ್ರೆ ಇವರು ದುರವಸ್ಥೆ. ಅದು ಕೂಡ ಒಂದು ಅವಸ್ಥಾ ಅಂತ ಹೇಳೋದಿದ್ದಾರೆ, ಅದನ್ನು ಕೂಡ ಒಂದು ಅವಸ್ಥಾ ಅಂತ ಹೇಳಿದ್ದೆ. ಅದು ಏನಾಗ್ತದೆ, ಅವನ ದುರವಸ್ಥ ಆಗ್ತದೆ. ಅಯ್ಯೋ ರಾಮ, ಬಿಡುಗಡೆ ಆಗೋದಿಲ್ಲ, ವ್ಯಾಘಾತ ದೋಷ ಬರ್ತದೆ. ಇದು ಇದು ಕೈ ಈ ಕೈ ಹಿಡ್ಕೊಂಡು ಬಿಡಿಸೋದ್ರು ಯಾರು ಹೇಳಿ, ಈಗ ಇದು ಏನು ಹಿಡ್ಕೊಳ್ಳದೆ, ಇದು ಏನು ಹಿಡ್ಕೊಳ್ಳದೆ, ಬಿಡಿಸೋದ್ರು ಯಾರು, ಇದು ವ್ಯಾಘಾತ ದೋಷ ಅಂತ. ಮತ್ತು ಅಲ್ಲೇ ಸಿಕ್ಕಾಕೋಬೋದು, ಬೀಜ ವೃಕ್ಷ ವೃಕ್ಷ ಬೀಜ ಬೀಜ ವೃಕ್ಷ ಅಂತ. ಮೊದಲು ಯಾವುದು ಆ ವ್ಯಾಘಾತ ದೋಷ ಬರ್ತದೆ. ಒಂದು ವೇಳೆ ನೀವು ಈ ಅವಸ್ಥೆ ಅಂತ ಇಟ್ಟಿದ್ದಾರೆ, ಅದು ಅವಸ್ಥ ಅಲ್ಲ. ಅದಕ್ಕೆ ಭಾಷ್ಯದಲ್ಲಿ ಶಂಕರರು ಏನು ಹೇಳ್ತಾರೆ, ವತ್ ಅದು ಯಾಸ್ದೋ ಅವಸ್ಥ ಇದ್ದ ಹಾಗಿದೆ ಅಷ್ಟೇ, ಆಸ್ ಇಟ್ ಇಸ್ ಒನ್ ಅವಸ್ಥ ಬಟ್ ಇಸ್ ನಾಟ್ ಅವಸ್ಥ. ಓಕೆ, ದ್ವೈತಸ್ಯ ಅಗ್ರಹಣ ತುಲ್ಯಂ ಉಪಯೋಗ ಪ್ರಾಜ್ಞ ದುರ್ಯೋಗ ಬೀಜ ನಿದ್ರಾಯುತ ಪ್ರಾಜ್ಞಾ ಸಾ ಚ ತುಲ್ಯೇ ನ ವಿದ್ಯತೆ. ಬೀಜ ನಿದ್ರಾಯುತ ತತ್ವ ಅಪ್ರತಿಬೋಧ ನಿದ್ರಾ. ಏನಪ್ಪ ಬೀಜ ನಿದ್ರಾಯುತ, ಏನು ಬೀಜ ನಿದ್ರಾಯುತ, ತತ್ವ ಪ್ರತಿಬೋಧ ತತ್ವ ಅಪ್ರತಿಬೋಧ ನಿದ್ರಾ. ಪ್ರತಿಬೋಧ ಅಂದ್ರೆ ತಿಳಿಯುವುದು, ಅಪ್ರತಿಬೋಧ ಅಂದ್ರೆ ತಿಳಿಯದೇ ಇರುವುದು. ತತ್ವ ಅಪ್ರತಿಬೋಧ ಅಂದ್ರೆ ತತ್ವಜ್ಞಾನವನ್ನು ಹೊಂದದೇ ಇರುವುದು, ತತ್ವವನ್ನು ತಿಳಿಯದೇ ಇರುವುದು. ತತ್ವ ಅಂದ್ರೆ ಏನದು ಮತ್ತೆ ಕೇಳಬೇಕು, ಸಾಕಷ್ಟು ಸಲ ಹೇಳಿದ್ರೆ ತತ್ವ ಅಂದ್ರೆ ಏನು? ಓಂ ನಮಃ ಶಿವಾಯ. ತತ್ವ ಏನು? ವಸ್ತು ಯಾವುದು? ಮಡಿಕೆ ಎನ್ನುವ ವಸ್ತುವಿನಲ್ಲಿ ಇರುವ ತತ್ವ ಏನು ಅಂತಂದ್ರೆ ಮಣ್ಣು. ಯಾಕೆ ಇಂತಹ ಹಲವಾರು ಮಡಿಕೆಗಳನ್ನಿಟ್ಟರೂ ಕೂಡ ತತ್ವವು ಬದಲಾಗುವುದಿಲ್ಲ. ಮಣ್ಣು ಮಣ್ಣು ಮಣ್ಣು ಮಣ್ಣು ಮಣ್ಣು ಮಣ್ಣು ಮಾತ್ರ ಇರುವುದಲ್ಲಿ ಮಡಿಕೆಗಳು ಅನ್ನೋದು ಅದು ಬರೀ ನಾಮರೂಪ ಅಷ್ಟೇ. ನಿಮ್ಮ ಭಾಷೆಯಲ್ಲಿ ಮಡಿಕೆ ಅನ್ಬೋದು, ಅವ್ರ ಭಾಷೆಯಲ್ಲಿ ಗಡಿಗೆ ಅನ್ಬೋದು, ಅವ್ರ ಭಾಷೆಯಲ್ಲಿ ಪಾಟ್ ಅನ್ಬೋದು, ಇನ್ನೊಬ್ಬರ ಭಾಷೆಯಲ್ಲಿ ಮತ್ತೊಂದು ಅನ್ಬೋದು, ಮತ್ತೊಂದು ಭಾಷೆಯಲ್ಲಿ ಮತ್ತೊಂದು ಅನ್ಬೋದು. ಆದರೆ ಇವೆಲ್ಲೂ ಬರೀ ನಾಮಗಳು, ರೂಪಗಳು. ಎತ್ತರ ಇರ್ಬೋದು, ದುಂಡಿರ್ಬೋದು, ಅದು ಕುಳ್ಳ ಇರ್ಬೋದು, ಫ್ಯಾಟ್ ಇರ್ಬೋದು, ಇದನ್ನು ಒಂಥರ ಬೇರೆನೆ ಮಡಿಕೆ ಇದೆ. ಲಾಲು ಪ್ರಸಾದ್ ಮಡಿಕೆ ಅಂತ ಲಾಲು ಪ್ರಸಾದ್ ಕೂತ್ಕೊಂಡ ಲಾಲು ಪ್ರಸಾದ್ ಇದು ಚಾಯ್ ಕಾಫಿ ಮಡಿಕೆ ಎಲ್ಲಿ ಬಂತದ್ದು ಇಲ್ಲಿ ನೋಡೋದಿಲ್ಲ ಇದನ್ನ ನಾರ್ತಿಂದ ಬಂದಿದೆ ಕೊಟ್ಕೊಂಡಿರ್ತಾರ ಸ್ವಾಮಿ ಕೈ ಯಾಕೆ ಕೊಡ್ಲಿಕ್ಕೆ ಬಂದಿರಲಿ ಅಂತೇಳಿ ಅದು ಎಸಿಯ ಬಂದು ಇಟ್ಕೊಂಡಿರ್ತಾರೆ. ಇವೆಲ್ಲ ನಾಮರು ನೀವು ಅಷ್ಟೊಂದು ಏನ್ ಮಾತಾಡಿದ್ರಲ್ಲ ಇಲ್ಲೇನದ ಕಂಠ ಅಂತೀವಿ, ಬಾಯಿ ಅಂತೀವಿ, ಮಣ್ಣು ಕಂಠ ಅಂತೀವಿ, ಮಣ್ಣು ಹೊಟ್ಟೆ ಅಂತೀವಿ, ಮಣ್ಣು ತಳ ಅಂತೀವಿ, ಮಣ್ಣು ಒಳಗ ಅಂತೀವಿ, ಮಣ್ಣು ಹೊರಗ ಅಂತೀವಿ. ಇಲ್ಲೇನದೆ ಅದೇ ಮಡಿಕೆಲ್ಲ ಹೋತು ವಾಚಾರಂಭಣ ನಾಲಿಗೆ ತುದಿಯೊಳಗೆ ಎಲ್ಲಿದೆ ಮಡಿಕೆ ಗಡಿಗೆ ಎಲ್ಲಿದೆ ಇದು ಅಂತಂದ್ರೆ ನಮ್ಮ ನಾಲಿಗೆ ಒಳಗಿದೆ. ಡುಮ್ಮ ಗಡಿಗೆ ಅಂದ್ರೆ ಅದನ್ನ ತಲೆ ಆಗಿದೆ. ಹೂಜೆ ಆಕಾರ, ಹೂಜೆ ಆಕಾರ ಎಲ್ಲಿದೆ ಅಲ್ಲಿಲ್ಲ ಅವರ ತಲೆನ ಹೂಜೆ ಅದನ್ನ ಅಲ್ಲಿ ನೋಡ್ತಾರೆ. ಸೊ ತತ್ವ ಅಪ್ರತಿಭೂತಃ, ತತ್ವವನ್ನು ತಿಳಿಯದೇ ಇದ್ದಾಗ ಅದಕ್ಕೆ ನಿದ್ರಾ ಅಂತ ಕೇಳಿ ಚಂದನ ಕೇಳಿಸ್ಕೊಳ್ಳಿ. ತತ್ವವನ್ನು ತಿಳಿಯದೇ ಇದ್ದಾಗ ನಿದ್ರಾ, ನಿದ್ರಾವಸ್ಥೆಯಲ್ಲಿ ನಿದ್ರಾ ಪ್ರಾಜ್ಞನ ನಿದ್ರಾ. ಯಾಕೆ ತತ್ವವನ್ನು ತಿಳಿದಿಲ್ಲ. ಕನಸು ಕಾಣುವಾಗ ತತ್ವವನ್ನು ತಿಳಿದಿದ್ದಾನ? ಕನಸು ಕಾಣುವಾಗೂ ಕೂಡ ತತ್ವವನ್ನು ತಿಳಿದಿಲ್ಲ. ಅಪ್ರತಿಬೋಧ ಹೋಗ್ಲಿ. ಎಚ್ಚರದಲ್ಲಿ ತತ್ವವನ್ನು ತಿಳಿದಿದ್ದಾನ? ಇಲ್ಲ. ಹಾಗಾಗಿ ಎಚ್ಚರದಲ್ಲಿ ಕೂಡ ಏನಿದೆ ತತ್ವ? ಅಪ್ರತಿಬೋಧ ನಿದ್ರಾ. ಹಾಗಾದ್ರೆ ನಾವು ನಿದ್ರಾವಸ್ಥೆಯಲ್ಲಿ ಅಷ್ಟೇ ನಿದ್ರೆ ಮಾಡ್ತಾ ಇದ್ದೇವಾ? ನಿದ್ರಾವಸ್ಥೆಯಲ್ಲಿ ಮಾತ್ರ ನಿದ್ರೆ ಮಾಡ್ತಾ ಇದ್ದೇವ? ಹುಟ್ಟಿದ ಹಾಗಿನಿಂದ ನಾವು ನಿದ್ರೆನೇ ಮಾಡಿವಿ. ಎಲ್ಲಿ ತನಕ ನೀನು ಆತ್ಮನನ್ನ ತಿಳಿಯೋದಿಲ್ಲವೋ ಅಲ್ಲಿವರೆಗೂ ನೀನು ನಿದ್ರಿಸ್ತಾನೇ ಇದ್ದೀಯ ಅಂತ ಆಯ್ತು. ನಿಮಗೆ ಇಷ್ಟು ಹೇಳಿದ್ರು ಇದನ್ನ ಈಶಾವಾಸ್ಯ ಉಪನಿಷತ್ ಏನ್ ಹೇಳ್ತದೆ? ಇವನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಯಾವನು ಆತ್ಮನನ್ನ ತಿಳಿಯುವುದಿಲ್ಲ ಆತ್ಮಘಾತಕ ಮನುಷ್ಯ. ಎಲ್ಲಿವರೆಗೂ ಇವನು ಆತ್ಮಜ್ಞಾನವನ್ನು ಹೊಂದುವುದಿಲ್ಲ ಅಲ್ಲಿವರೆಗೂ ಪ್ರತಿ ಕ್ಷಣವೂ ಕೂಡ ಇವನು ಆತ್ಮಹತ್ಯೆಯನ್ನು ಮಾಡ್ಕೊತಿರ್ತಾನೆ. ಒಂದೇ ಒಂದ್ಸಲನು ಕಿವಿಗೊಟ್ಟು ಒಂದೇ ಒಂದ್ಸಲ ತತ್ವಮಸಿ ಅಂತ ಕೇಳಿದ್ರೆ ಎಚ್ಚರ. ಮತ್ತೆ ಕಾಯಮನಿ ನಿದ್ರೆಗೆ ಹೋಗುವುದಿಲ್ಲ ಎಚ್ಚನೆ. ಯೋಗ ಕೂಲಿ ಬರ್ಬೇಕು, ಇವನ ಸುಕೃತಿಗಳು ತುಂಬಿ ಬರ್ಬೇಕು, ಗುರು ಕೃಪಾ ಹರಿದು ಬರ್ಬೇಕು, ಆಗಮ ಪ್ರಮಾಣಗಳನ್ನು ಕೈಗೆ ಬರ್ಬೇಕು, ಸಾರ್ವತ್ರಿಕ ಅನುಭವಗಳನ್ನು ಅನುಭವಿಸುವಂತಹ ಪಕ್ವತೆ ಅವನಿಗಿರ್ಬೇಕು. ಇವಷ್ಟೂ ಒದಗಿ ಬರೋದಕ್ಕೆ ಯೋಗ ಅಂತ ಕರೀತಾರೆ. ಯೋಗ ಇದರ ಯಾವುದು ಒಂದು ಲಿಂಕ್ ತಪ್ಪಿದ್ರೂ ಕೂಡ ಪ್ರಾಬ್ಲಮ್ಸ್. ಅದಕ್ಕೆ ಕಶ್ಚಿತ್ ಧೀರ ಮಾಂ ವೇತ್ತಿ, ನಿರಾಶ ಆಗಲ್ಲ. ಅವೊಬ್ಬ ನೀನ್ ಯಾಕಾಗಿರ್ಬಾರ್ದು, ಆ ಒಬ್ಬ ನೀನ್ ಯಾಕಾಗಿರ್ಬಾರ್ದು, ನಿರಾಶೆ. ಅಯ್ಯೋ ಸ್ವಾಮಿ ಯಾರೋ ಒಬ್ಬರ ದೇಹ ಅಯ್ಯೋ ಬಿಡಿ ಇದೆ. ನಾವೆಲ್ಲ ನಿದ್ರಿಸ್ತಾ ಇದ್ದೀವಿ, ಎಚ್ಚರ ಆಗಬೇಕು. ಮಾಂಡಿಕ್ಯ ಉಪನಿಷತ್ ತಗೊಂಡಿದ್ದೇವೆ, ಚೆನ್ನಾಗಿ ಕಾರ್ಯದ ಅಭ್ಯಾಸ ಮಾಡಿ, ಭಾಷ್ಯ ಅಭ್ಯಾಸ ಮಾಡಿ, ಎಲ್ಲ ಅರ್ಥ ಆಗ್ತದೆ. ಭಾಷ್ಯ ಸೈವಚ ವಿಶೇಷ ಪ್ರತಿಬೋಧ ಪ್ರಸವಸ್ಯ ಬೀಜಂ ಸಾ ಬೀಜ ನಿದ್ರಾ ಪ್ರಯಾಯುತಃ ಪ್ರಾಜ್ಞಃ. ಅದೇನ್ ಮಾಡ್ತದೆ ನಿದ್ರಾ ಸೈವಚ, ಅದೇನ್ ಮಾಡ್ತದೆ ವಿಶೇಷ ಪ್ರತಿಬೋಧ ಪ್ರಸವಸ್ಯ ಬೀಜಂ. ಅಲ್ಲಿಂದ ಆ ಬೀಜದಿಂದ ಎಲ್ಲವೂ ಹುಟ್ಟಿಕೊಳ್ಳುತ್ತದೆ. ಸಜೀವಚ ವಿಶೇಷ ಪ್ರತಿಬೋಧ ಪ್ರಸವಸ್ಯ ಬೀಜಂ. ಭೇದ ಭಾವಗಳನ್ನು ಗುರುತಿಸಲು, ಇದು ಬೇರೆ ಇದು ಬೇರೆ ಇದು ಬೇರೆ ಎಂದು ಗುರುತಿಸಲು ಬೀಜ ಎಲ್ಲಿದೆ? ಆ ಬೀಜದಲ್ಲಿ ಇದೆ. ಆ ಬೀಜ ಯಾವ ಬೀಜವು ನಿದ್ರಾ ಅನಿಸಿಕೊಂಡಿದೆಯೋ ಆ ಬೀಜದಲ್ಲಿ ಏನು ಎಚ್ಚರವಾದ ಮೇಲೆ ಏನು ಬೇರೆ ಬೇರೆ ಬೇರೆ ಬೀಜಗಳನ್ನ ವಿಶೇಷ ಪ್ರತಿಬೋಧ ಪ್ರಸವಸ್ಯ ಬೀಜಂ. ಅದು ಅದಕ್ಕಾಗಿ ಬೀಜ ಅನಿಸಿದೆ. ಯಾವುದಕ್ಕೆ ಬೀಜ ಅನಿಸಿದೆ? ಎಚ್ಚರವಾದ ನಂತರ ಭೇದಗಳನ್ನ ಏನು ನಾವು ನೋಡ್ತೀವಿ. ಅದ್ರ ತನಕ ನಿಮ್ಗೆ ಗೊತ್ತಿರಲಿಲ್ಲ. ಏನ್ ಗೊತ್ತಿರಲಿಲ್ಲ? ಈ ಗಳಿಗೆ ಬೇರೆ, ಈ ಟೇಬಲ್ ಬೇರೆ, ಈ ಮೈಕೆ ಬೇರೆ. ಆ ನಿದ್ರಾವಸ್ಥೆಯಲ್ಲಿ ನಿನಗೆ ಗೊತ್ತಿರಲಿಲ್ಲ. ಈಗ ಎಚ್ಚರ ಕೂಡ ಏನಾಯ್ತು? ಬೇರೆ. ಆ ಬೆಡ್ರೂಮ್ ಬೇರೆ, ಈ ಬೆಡ್ರೂಮ್ ಬೇರೆ. ಆಯ್ತು ನೋಡಿ, ಎಲ್ಲ ಬೇರೆ ಬೇರೆ. ಆ ಮನೆಯ ಬೇರೆ, ಈ ಮನೆಯ ಬೇರೆ. ಇದೆಲ್ಲ ಎಲ್ಲಿ ಮೊದಲೇನಿತ್ತು? ಅದನ್ನ ಹೇಳ ನೋಡ್ರಿ. ಬೀಜ ವಿಶೇಷ ಪ್ರತಿಬೋಧ ಪ್ರಸವಸ್ಯ ಬೀಜಂ ಸಾ ಬೀಜ ನಿದ್ರಾ. ಅದೇನನ್ಸುತ್ತದೆ? ಅದು ನಿದ್ರಾ. ನಿದ್ರಾ ಏನ ಕನ್ನಡದ ಶಬ್ದ ನಿದ್ದೆ ನಿದ್ದೆ ಅಂತ, ಅದೇ ನಿದ್ರಾ. ಏನು ಏನು ಮಹಾಸಕ್ತಿ ಉಂಡ್ಬಿಡಾಚೆ. ಶುದ್ಧ ಕನ್ನಡ ಕೇಳ್ಬಿಡ. ಅದ್ರ 90 ಭಾಗ ಸಂಸ್ಕೃತ ಯಾಕೆ ತಲೆ ಕೆಡಿಸುತ್ತಾರೆ ಇನ್ನೂ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಈ ಸಂಸ್ಕೃತ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ, ಅದೇನು ಭಾಷೆ ಗೊತ್ತಿಲ್ಲ. ಅದೇನ್ ಗೊತ್ತಿಲ್ಲಪ್ಪ, ಭಾಷೆದೊಳಗೆ ಏನಿದೆ? 90 ಭಾಗ ಕನ್ನಡ, ಕನ್ನಡನೇ ಇದೆ ಅದರೊಳಗೆ. ಅದು ಕನ್ನಡದೊಳಗೆ ಏನಿದೆ? 90 ಭಾಗ ಸಂಸ್ಕೃತ. ಏನಂದ್ರೆ ಮೆಥಡಾಲಜಿ ಕರೆಕ್ಟ್. ಅದು ಗುರುಕೃಪ, ನಮ್ದೇನು ಪ್ರಯತ್ನ ಇಲ್ಲ ಅದಕ್ಕೆ. ಸೊ ವಿಲ್ ಗೋಯಿಂಗ್ ಟು ದಿಸ್. ಏನಾದ್ರೆ ಈಗ ತಯಾಯುತಃ ಪ್ರಾಜ್ಞ, ಆ ಬೀಜದಿಂದ ಕೂಡಿಕೊಂಡವನು ಯಾರೋ ಅವನು ಪ್ರಾಜ್ಞನು ಹಂಚಿಕೊಡ್ತಾನೆ. ತಯಾಯುತಃ ಪ್ರಾಜ್ಞ ಸದಾ ಸರ್ವದೃಕ್ ಸ್ವಭಾವತ್ವಾದ ಸರ್ವದೃಕ್ ಸ್ವಭಾವತ್ವಾದ ತತ್ವ ಅಪ್ರತಿಬೋಧ ಲಕ್ಷಣ ಬೀಜ ನಿದ್ರಾ ಕುರಿಯೇ ನ ವಿದ್ಯತೆ. ಈ ಬೀಜ ನಿದ್ರಾ ತುರಿಯದಲ್ಲಿ ಇಲ್ಲ. ಪಾಪ ಇವನಂತ ಅನಾಥ ಯಾರು ಆತ್ಮ ಇವ ಅನಾಥಯ ದೇವರಿಸಿ ಯಾರು ಏನಿಲ್ಲ, ಮುಂದಿಲ್ಲ, ಕಂದನ್ನೋದಿಲ್ಲ, ಇನ್ನೊಬ್ರು ತನ್ನೋದಿಲ್ಲ, ಎಂಥದೂ ಇಲ್ಲ, ಭೇದ ಇಲ್ಲ, ಎಂಥದೂ ಇಲ್ಲ. ನೋಡಿ ಅವನು ಬಾಲ ಚಂದ ಬರೀತಾರೆ. ತುರಿಯೇ ನ ವಿದ್ಯತೆ, ಇನ್ನ ವಿದ್ಯತೆ ಬೀಜ ನಿದ್ರ ತುರಿಯೇ ನ ವಿದ್ಯತೆ. ತುರಿಯನಲ್ಲಿ ಬೀಜ ನಿದ್ರ ಅನ್ನುವಂಥದ್ದು ಇಲ್ಲ. ಅಂದ್ರೆ ನಿನ್ನೆ ನಿದ್ಯ ಅನ್ನುವಂಥದ್ದು ಇಲ್ಲ. ನಿದ್ದೆನೇ ಇಲ್ಲ ಅನ್ಬೇಡ್ರಿ. ನಿದ್ದೆನೇ ಇಲ್ಲ ಅಂದ್ರೆ ಸ್ವಾಮೀಜಿ ಮಲಿಗಾರ ಇಲ್ಲ ನೋಡಿ ಬಂದ್ರೆ ಮಲಿಗಾರ, ಅಯ್ಯೋ ಜ್ಞಾನ ಆಗಿಲ್ಲ. ನಿದ್ದೆ ಇರುವುದಿಲ್ಲ ಅಂತಲ್ಲ, ಆತ್ಮನಲ್ಲೇ ಬೀಜ ನಿದ್ರೆ ಅವಸ್ಥೆಗಳೇ ಇಲ್ಲ ಅಂತ ಇಲ್ಲ. ಉಪಾಧಿ ವಶವಾದ ಅವಸ್ಥೆಗಳು ಇಲ್ಲವೇ ಇಲ್ಲ ಅಂತ ಇಲ್ಲ, ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ, ಆದ್ದರಿಂದ ಇರೋ ಹಾಗಿರ್ತವೆ. ಆಗ ಆತ್ಮನಲ್ಲಿ ಅವಸ್ಥೆಗಳು ಇಲ್ಲ, ನಿಮ್ಮ ಶಬ್ದ ಆತ್ಮನಲ್ಲಿ ಅವಸ್ಥೆಗಳು ಇಲ್ಲ. ಎಚ್ಚರದ ನಂತರ ದ್ವೈತ ಇಲ್ಲ, ಸ್ವರೂಪದ ಎಚ್ಚರದಲ್ಲಿ ನಾನಿಗೆ ಅಂತ ತಾವು ಹೇಳಿದ್ರಿ, ನಾನೇ ಅಂತ ಹೇಳಿದ್ರಿ ಅಂತ ಎದ್ದ ಮೇಲೆ ಇದು ಅಂತ ಎದ್ದ ಮೇಲೆ ಅವರಿಗೆ ದ್ವೈತ ಇಲ್ಲ. ಅದೇ ಹೇಳೋದು ಅಂದ್ರೆ ಎಚ್ಚರ ಅಂತ ಅಂದ್ರೆ ಸ್ವರೂಪದ ಎಚ್ಚರ. ಅದನ್ನ ನೀವು ಆ ಶಬ್ದ ಉಪಯೋಗ ಮಾಡಲಿ ಅಂತಂದ್ರೆ ಜಾಗೃತ ಸ್ವಪ್ನ ಸುಶುಕ್ತಿ ಎಚ್ಚರ ಆಗುತ್ತೆ. ಎಚ್ಚರಾವಸ್ಥಾ, ನೀವು ಸ್ವರೂಪದ ಎಚ್ಚರ ಅನ್ನೋ ಶಬ್ದವನ್ನು ಪ್ರಯೋಗಿಸದೆ ಹೋದರೆ ಅವಸ್ಥಾ ಎಚ್ಚರ, ಎಚ್ಚರಾವಸ್ಥಾ ಅಂತ ಒಂದಿದೆಯಲ್ಲ, ಜ್ಞಾನಿ ಅಂತ ಉಪಯೋಗಿಸಿದ ಮೇಲೆ ಬೇರೆ ಜ್ಞಾನದ ಉಪಯೋಗಿಸಿದ ಮೇಲೆ ಈ ಸ್ವರೂಪದ ಎಚ್ಚರ ಅಂತ ಬೇರೆ ಬೇಡ ಸ್ವರೂಪದ, ಯಾಕಂದ್ರೆ ಅವ್ರು ಜ್ಞಾನಿ ಅಂತ ಈ ಜ್ಞಾನ ಅನ್ನೋ ಶಬ್ದ ಪ್ರಯೋಗ ಮಾಡೋದೇ ಸ್ವಲ್ಪ ಡೆಲಿಕೇಟ್ ಅಂತ ನನಗೆ ಅನಿಸ್ತದೆ. ಜ್ಞಾನ ಅನ್ನೋ ಶಬ್ದ ಪ್ರಯೋಗ ಮಾಡೋದು ಈಗ ಸಂಬೋಧಿಸಬೇಕಾಗ್ತದೆ ಇವನು ಜ್ಞಾನಿ. ಯಾರನ್ನ ಉದ್ದೇಶ ಸಂಬೋಧಿಸ್ತೀರಿ ಅವಾಗ ನಾನು ಜ್ಞಾನಿ ಅಂತ ಹೇಳ್ಬೋದು. ಯಾರಿಗೆ ನಾನು ಜ್ಞಾನಿ ಅಂತ ಹೇಳ್ಬೇಕು? ಈಗ ಬರೀ ಜ್ಞಾನ ಶಬ್ದ ಮಾಡಿದ್ರು, ಆದ್ರೆ ಎಚ್ಚರ ಅನ್ನೋ ಶಬ್ದ ಅಥವಾ ಅರಿವು ಅನ್ನೋ ಶಬ್ದ ಅಥವಾ ಕಾನ್ಷಿಯಸ್ನೆಸ್ ಅನ್ನೋ ಶಬ್ದ ಅವೇರ್ನೆಸ್ ಅನ್ನೋ ಶಬ್ದ ಇವು ಅವ್ರನ್ನ ಇವ್ರನ್ನ ಉದ್ದೇಶಿಸಿ ರೆಫರ್ ಮಾಡಿ ರೆಫರೆನ್ಸ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಆಸ್ ಇಟ್ ಈಸ್ ಆ ಶಬ್ದವನ್ನ ನಾವು ಅರ್ಥ ಮಾಡ್ಕೊಂಡು ಆಗ್ಬೇಕು. ಆಸ್ ಇಟ್ ಈಸ್ ಅದು ತಾನೇ ಅನ್ಕೊಂಡು ಮಾಡ್ಬೇಕು. ಹೀಗಾಗಿ ನನ್ಗೆ ಕನ್ಫ್ಯೂಷನ್ ಆಯ್ತು, ಕೇಳ್ತು ದರ್ ನಥಿಂಗ್ ರಾಂಗ್ ಇಂದ ನಾನೇನು ಶಬ್ದ ಉಪಯೋಗ ಮಾಡಿದ್ಮೇಲೆ ಎಚ್ಚರವೇ ಇರ್ತಾನೆ, ಅವನ ಅವಸ್ಥೆಗಳು ಯಾವುದು ಇಲ್ಲವೇ ಇಲ್ಲ. ಸೊ ಈ ಪ್ರಕಾರ ಬೀಜ ನಿದ್ರ ತುಲ್ಯೇ ನ ವಿದ್ಯತೆ. ಯಾಕೆ? ಸರ್ವದೃಕ್ ಸ್ವಭಾವತ್ವಾದ ಎಂತಹ ತುಲ್ಯ ಇವ ಸರ್ವದೃಕ್ ಸ್ವಭಾವವಾದ ಎಲ್ಲವನ್ನೂ ಕೂಡ ಸಾಕ್ಷಿ ಭಾವದಿಂದ ಇಲ್ಲಿ ಇನ್ನೊಂದು ಶಬ್ದ ಹಾಕಿದ್ದಾರೆ. ಹಾ ಇಲ್ಲ ಇಲ್ಲಿ ಹಾ ಸದಾ ಇದೆ ಅಲ್ಲ, ಸದಾ ಸದಾ ಸರ್ವದೃಕ್ ಎಲ್ಲದಕ್ಕೂ ಸಾಕ್ಷಿ. ಸದಾ ಶಬ್ದ ಏನು ತೋರಿಸ್ತದೆ? ಯಾವತ್ತಿಗೂ ಕೂಡ ಎಂದೆಂದಿಗೂ ಕೂಡ ಸದಾ ಶಬ್ದ, ಟೈಮ್ ವಿದೌಟ್ ಟೈಮ್ ಲಿಮಿಟೇಷನ್. ಅದಕ್ಕೆ ಕಾಲದ ಪರಿಮಿತಿ ಇಲ್ಲ. ಕಾಲದ ಪರಿಮಿತಿಯನ್ನು ಹೊರತುಪಡಿಸಿ, ವಸ್ತು ಪರಿಮಿತಿಯನ್ನು ಹೊರತುಪಡಿಸಿ, ದೇಶ ಪರಿಮಿತಿಯನ್ನು ಹೊರತುಪಡಿಸಿ ಸದಾ ಏನಾಗಿದ್ದಾನೆ? ಸಾಕ್ಷಿ ಮಾತ್ರ. ಏನಕ್ಕೆ? ಎಲ್ಲದಕ್ಕೂ ಸಾಕ್ಷಿ. ಇದು ಅವನ ಸ್ವಭಾವ. ಯಾರು? ತುರಿಯಂತು. ಹೀಗಾಗಿ ಅಲ್ಲಿ ತತ್ವ ಅಪ್ರತಿಬೋಧ ಅನ್ನುವಂಥ ಪ್ರಾಬ್ಲಮ್ಮೇ ಇಲ್ಲ, ಬೀಜ ನಿದ್ರ ಅನ್ನುವಂಥ ಪ್ರಾಬ್ಲಮ್ಮೂ ಇಲ್ಲ. ತುರಿಯೇ ನ ವಿದ್ಯತೆ, ತುರಿಯನಲ್ಲಿ ಇದು ಇಲ್ಲ. ಅತಃ ನ ಕಾರಣ ಬಂಧ ತಸ್ಮಿನ್ ಇತಿ ಅಭಿಪ್ರಾಯಃ. ಆದ್ದರಿಂದ ಆ ಕಾರ್ಯಕಾರಣ ಅನ್ನುವ ಜಿಜ್ಞಾಸ ನಾವು ಮಾಡಿದ್ವಲ್ಲ ನಾಲ್ಕು ದಿವಸದಿಂದ, ಆ ಜಿಜ್ಞಾಸ ತಗೊಂಡು ಬಂದಿಲ್ಲಿ ಇಲ್ಲಿ ಕೊಂಡು ಬಂದಾಗ ಗೊತ್ತಾಗ್ತದೆ ಪ್ರಾಜ್ಞನು ಕಾರಣನಾದಾನು. ಯಾಕೆ? ಅವನ ಬೀಜ ಅದು ತುರಿಯನು ಕಾರಣನಲ್ಲ, ಕಾರಣಾತ್ಮ ಅಲ್ಲ, ಕಾರ್ಯಾತ್ಮನು ಅಲ್ಲ. ವಿಶ್ವ ತೇಜಸ್ಸರು ಯಾರಿವರು? ಕಾರ್ಯ. ಆ ವಿಶ್ವ ತೇಜಸ್ಸರಲ್ಲಿಯೇ ಮತ್ತೆ ಒಬ್ಬನು ಕಾರ್ಯ ಆಗ್ತಾನೆ, ಒಬ್ಬನು ಕಾರಣ ಆಗ್ತಾನೆ, ಒಬ್ಬನು ಕಾರಣ ಆಗ್ತಾನೆ, ಒಬ್ಬನು ಕಾರ್ಯ ಆಗ್ತಾನೆ. ಏನ್ ಕನಸು ಅಂದ್ರೆ ಏನಪ್ಪ ಕನಸು ಅಂದ್ರೆ ಏನು? ಹಾ ಕನಸು ಅಂದ್ರೆ ಏನು? ಎಚ್ಚರದಲ್ಲಿ ಅನುಭವಿಸಿದ ಅನುಭವಗಳ ಇಂಪ್ರೆಷನ್ಗಳು ತಮ್ಮದೇ ಆದ ಲೋಕವನ್ನು ಸೃಷ್ಟಿ ಮಾಡಿಕೊಳ್ತವೆ. ಯಾವ ಆ ಲೋಕವನ್ನು ಸೃಷ್ಟಿ ಮಾಡಿಕೊಳ್ತಾವೋ ಅದು ಕನಸು ಅನಿಸುತ್ತೆ. ಕರೆಕ್ಟಾ? ಹಾಗಾದ್ರೆ ಕನಸು ಏನಿದು, ಎಲ್ಲಿಂದ ಬಂದಿದ್ದು? ಎಚ್ಚರದಿಂದ. ಹಾಗಾದ್ರೆ ಏನಾಯ್ತು? ಎಚ್ಚರವು ಕಾರಣ, ಕನಸು ಕಾರ್ಯ. ಯಾವ ಸರಿಯೋ? ಇನ್ನು ಎಚ್ಚರ ಎಲ್ಲಿಂದ ಬಂತು ಅಂತ ನೀವು ವಿಚಾರ ಮಾಡಿ, ಕನಸಿಂದ ಬಂತು ಅಂತ ಹೇಳ್ಬೇಡ್ರಿ. ಎಚ್ಚರ ಎಲ್ಲಿಂದ ಬಂತು ಅಂದ್ರೆ ಆ ಮನಸ್ಸು ಬುದ್ಧಿಗಳಲ್ಲಿ ಇರುವಂತಹ ಪ್ರವೃತ್ತಿಗಳು, ಟೆಂಡೆನ್ಸೀಸ್ ಏನಿವೆಯೋ, ವಾಸನಾ ಪ್ರಪಂಚ ಏನಿದೆಯೋ, ಕಾಮಕ್ರೋಧಾದಿಗಳು ಏನಿವೆಯೋ, ರಾಗದ್ವೇಷಗಳು ಅಂತ ಏನಿವೆಯೋ, ಸತ್ವರಜಸ್ತಮ ಗುಣಗಳು ಅಂತ ಏನಿದೆಯೋ, ಇವೆಲ್ಲವನ್ನು ಒಟ್ಟು ಸೇರಿಸಿ ಸೂಕ್ಷ್ಮವಾದ ಆ ಸ್ಥಿತಿಯಿಂದ ಎಲ್ಲಿ ಏನ್ ಬಂತು, ಈ ಸ್ಥೂಲವಾದ ಎಚ್ಚರ ನಮಗುಂಟಾಯಿತು. ಹಾಗಾದ್ರೆ ಇದು ಕಾರ್ಯವಾಯ್ತೋ ಕಾರಣ ಆಯ್ತು? ಈಗ ಇದು ಕಾರ್ಯವಾಯಿತು, ಮತ್ತೆ ಸೂಕ್ಷ್ಮ ಏನಾಯ್ತದು ಕಾರಣ ಏನ್ರಿ ಸ್ವಾಮೀಜಿ? ಅಲ್ಲಿಂದ ಇಲ್ಲಿ ಕಾರಣ ಅಂತೀರಿ, ಇಲ್ಲಿಂದ ಅಲ್ಲಿ ಕಾರಣ ಅಂತೀರಿ, ಆಗ ಏನ್ ಮಾಡೋದು? ಇವೆರಡೂ ಕಾರ್ಯಕಾರಣ ಭಾವಗಳು ನಾವು ವಿಚಾರ ಮಾಡಿದ್ವಿ. ಆದ್ರೆ ಪ್ರಾಜ್ಞೆಯಲ್ಲಿ ಕಾರಣ ಮಾತ್ರ ಇದೆ, ಕಾರ್ಯ ಇಲ್ಲ. ಪ್ರಾಜ್ಞೆಯಲ್ಲಿ ಕಾರ್ಯ ಇಲ್ಲ, ಕಾರಣ ಮಾತ್ರ, ಬೀಜ ಮಾತ್ರವಾಗಿದೆ. ತುರಿಯದಲ್ಲಿ ಕಾರ್ಯವೂ ಇಲ್ಲ, ಕಾರ್ಯಕಾರಣಗಳು ಎರಡೂ ಇಲ್ಲ. ತುರಿಯೇ ನ ವಿದ್ಯತೆ ಅತಃ ನ ಕಾರಣ ಬಂಧ ತಸ್ಮಿನ್ ಇತಿ ಅಭಿಪ್ರಾಯ. ಕಾರಣದಿಂದ ಅವನು ಬದ್ಧನಾಗಿಲ್ಲ, ಅವನು ಬಂಧಿತನಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾದ ಅಭಿಪ್ರಾಯ ಕಂಡು ಬರ್ತದೆ. ಸ್ವಪ್ನ ನಿದ್ರಾಯುತ ವಾದ್ಯೌ ರಾಜ್ಞಸ್ತ್ವ ಸ್ವಪ್ನ ನಿದ್ರಯ ನ ನಿದ್ರಾಂ ನೈವ ಚ ಸ್ವಪ್ನಂ ತುರ್ಯೇ ಪಶ್ಯಂತೆ ನಿಶ್ಚಿತಾಃ. ಸ್ವಪ್ನ ನಿದ್ರಾಯುತ ವಾದ್ಯೌ ರಾಜ್ಞಸ್ತ್ವ ಸ್ವಪ್ನ ನಿದ್ರಯ ನ ನಿದ್ರಾಂ ನೈವ ಚ ಸ್ವಪ್ನಂ ನ ನಿದ್ರಾಂ ನೈವ ಚ ಸ್ವಪ್ನಂ ತುರ್ಯೇ ಪಶ್ಯಂತೆ ನಿಶ್ಚಿತಾಃ. ಆದ್ಯೌ ಸ್ವಪ್ನ ನಿದ್ರಾಯುತೌ, ಆದ್ಯೌ ಮೊದಲನೆಯವರು ಎರಡನೆಯವರು, ಯಾಕಂದ್ರೆ ದ್ವಿವಚನ ಇದೆ. ದ್ವಿವಚನದಲ್ಲಿ ಏನಾಯ್ತು, ಇಬ್ರು ಇಬ್ರು ಯಾರು ಅವರು? ಮೊದಲನೆಯ ಇಬ್ರು ಯಾರು? ಇವರಿಬ್ರು ಏನಪ್ಪ ಆದ್ಯವು ಸ್ವಪ್ನ ನಿದ್ರಾಯುತವು. ನಿದ್ರ ಅಂತ ಕಾಯಮ್ಮ ಕಾಯಮ್ಮ ಅಲ್ಲ, ರಾಜ್ಞನಿಗೂ ನಿದ್ರ, ವಿಶ್ವನಿಗೂ ನಿದ್ರ, ಸ್ವಪ್ನ ಎಚ್ಚರಾಗಿದೆ ನೀವು ಅಂತೀರ, ಆದ್ರೆ ಇದು ಕನಸು. ಹೇಗೆ ಕನಸಿನ ಮಡಿಕೆ ಇದು ಅಸತ್ಯವೋ ಅದು ಕನಸು ಅನ್ಕೊಂಡಿದ್ಯೋ, ಆ ಕನಸಿನ ಮಡಿಕೆ ಎಚ್ಚರದಲ್ಲಿ ಚಾಯಿ ಕುಡಿಲಿಕ್ಕೆ ಉಪಯೋಗಿಸೋದು ಬರೋದಿಲ್ವೋ, ಆದ್ದರಿಂದ ಅದು ಕನಸು ಅನಿಸಿಕೊಂಡಿದೆ. ಐ ರಿಪೀಟ್, ಸರಿ ರಕ್ಷಕ ಕೇಳ್ಕೊಳ್ಳಿ, ಕನಸಿನಲ್ಲಿಯ ಬಳಿಕೆ ಎಚ್ಚರದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕನೇ ಅದಕ್ಕೆ ನಾವು ಏನು ಕರಿತೀವಿ ಕನಸು. ಹಾಗಾದ್ರೆ ಎಚ್ಚರದ ಯಾವ ವಸ್ತು ಕನಸಿನಲ್ಲಿ ಉಪಯೋಗ ಬರ್ತದೆ ಅಂದ್ರೆ ಅದು ಕನಸು ಆಗ್ತಿಲ್ಲ. ನನಗೆ ಯಾವ ಆದರೆ ಆದ್ರೆ ಈ ಕನಸು ಎಚ್ಚರದಲ್ಲಿ ಇರ್ತಕ್ಕಂಥ ಕೆಲವು ವಸ್ತುಗಳನ್ನು ಕನಸು ಬರ್ತವಲ್ಲ ಬರೋದಿ ಉಪಯೋಗಕ್ಕೆ ಬರ್ತಾವ. ನೀವು ನಿನ್ನೆ ಅವ್ರ ಮನೇಲಿ ಒಬ್ಬಟ್ಟು ಮಾಡಿದ್ರಲ್ವ, ಈಗ ಒಬ್ಬಟ್ಟು ಬೇಕಾದ್ರೆ ಸ್ವಲ್ಪ ತುಪ್ಪನ ಹಾಕಿರ್ತಾರೆ ಹೌದಾ, ತುಪ್ಪ ಹಾಕಬೇಕಾದ್ರೆ ಸ್ವಲ್ಪ ಬಿದ್ದಿರ್ತದೆ ಹೌದಾ, ಆ ನಂತರ ನೀವು ಕೈ ತೊಳ್ಕೊಳ್ಳಿಕ್ಕೆ ಎದ್ದಾಗ ಆ ತುಪ್ಪದ ಮೇಲೆ ಕಾಲಿಟ್ಟು ಜನ ಬೀಳ್ತೀರ, ಬಿದ್ದಾಗ ಕಾಟ್ನಿಂದ ಬಿದ್ದಿರ್ತೀರ. ಕಾಟ್ನಿಂದ ಬಿಟ್ಟಿರ್ತೀರ ಅಲ್ಲಿ ಹುಡ್ತೀರೋ, ಅಯ್ಯೋ ಇಲ್ಲೇ ತುಪ್ಪ ಬಿದ್ದಿತ್ತು ಇಲ್ಲ. ಕನಸಿನ ಯಾವ ವಸ್ತುವೂ ಕೂಡ ಎಚ್ಚರದಲ್ಲಿ ಇಲ್ಲ. ಓಕೆ ಕಮ್ ಆನ್ ಬ್ಯಾಕ್ ಹಿಯರ್. ಎಚ್ಚರದ ಯಾವ ವಸ್ತುವೂ ಕೂಡ ಕನಸಿನ ಇಂಪ್ರೆಷನ್ ಏನ್ ತಗೊಳ್ಳೋದು, ಹಾಳಾಗ್ತದೆ ಇಂಪ್ರೆಷನ್ ಏನ್ ಮಾಡ್ಬೇಕು ತಗೊಂಡು. ಇವನು ಮನುಷ್ಯಕ್ಕೆ ಎಷ್ಟು ತಗೊಂಡ ಟ್ರೈನ್ನಾಗ ಕುತ್ಕೊಂಡ ಫಾಸ್ಟ್ ಟ್ರೈನ್ ನಾನ್ ಸ್ಟಾಪ್ ರಾಜಧಾನಿ ಎಕ್ಸ್ಪ್ರೆಸ್ ಹೋಗಿ ತಲುಪಿದ ಋಷಿಕೇಶ್. ಅಲ್ಲಿ ಟ್ಯಾಕ್ಸಿಯಿಂದ ಇಳಿಬೇಕಾದ್ರೆ ಕಾಲ್ ಜಾ ಈ ಎಚ್ಚರ ಎಲ್ಲ ಆಗಿರ್ಬೇಕ ಎಚ್ಚರಿಲ್ಲ ಆಗಿರ್ಬೇಕು ಕೃಷ್ಣ ಎಚ್ಚರ ಆಗಿರ್ಬೇಕು ಇಲ್ಲ ಸ್ವಾಮೀಜಿ ಯಾಕಿಲ್ಲಪ್ಪ ಟ್ರಾವೆಲ್ ಮಾಡಿದಿಲ್ಲ ಆ ಟಿಕೆಟು ಉಪಯೋಗಕ್ಕೆ ಬಂದಿಲ್ಲ ಟ್ರೇನು ಉಪಯೋಗಕ್ಕೆ ಬಂದಿಲ್ಲ ಯಾವ ವಸ್ತು ಉಪಯೋಗಕ್ಕೆ ಬಂದಿಲ್ಲ ಬ್ಯಾಂಡ್ ಮತ್ತೆ ಆ ಕಂಪಾರ್ಟ್ಮೆಂಟ್ ಹರಟೆ ಬೇರೆ ಹೊಡೆದಿದೆಯಾ 24 ಗಂಟೆ ಎಷ್ಟು ಬಂದಿ ಅಂತ ಹರಟೆ ಹೊಡೆದಿದೆಯಾ ಯಾವುದು ಉಪಯೋಗಕ್ಕೆ ಬರುತ್ತೆ ಹೋಗಲಿ ಬಿಡ ಇದು ಇದು ಕನಸಿನ ಉಪಯೋಗಕ್ಕೆ ಬಂದಿದೆಯಾ ಉಪಯೋಗಿಸಿದೇವ ನೋಟ್ ಬಂದಿ ಆಯ್ತಲ್ಲ ಅವಷ್ಟು ನೋಟ್ಗಳನ್ನು ತಗೊಂಡೋಗಿ ಕನಸಿನಾಗ ಮುಚ್ಚಿ ಮಾಡ್ಕೊಳ್ಳ ಪರ್ಡೇಟ್ ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಮಾಡ್ತೀನಿ ನಾಟ್ ಅಟ್ ಆಲ್ ಪಾಸಿಬಲ್. ಆದ್ರಿಂದ ನಾನು ಹೇಳ್ತೀನಿ ಏನು ವ್ಯತ್ಯಾಸವೂ ಇದೆ ನಾನು ಹೇಳ ಇದು ಇದು ದೀರ್ಘ ಕನಸು ಅಂದ್ರೆ ಮುಂದೆ ಉಪನಿಷತ್ತು ಹೇಳ್ತದೆ ದೀರ್ಘ ಕನಸು ಯಾಕಂದ್ರೆ ನಿನ್ನೆಗಿದ್ದ ವಾನಪ್ರಸ್ಥ ಕಟ್ಟಡವೇ ಇವತ್ತಿದ್ದು ಇವತ್ತಿದ್ದ ವಾನಪ್ರಸ್ಥ ಕಟ್ಟಡವೇ ನಾನು ಇರ್ತದೆ ಇದು ದೀರ್ಘ ಕನಸು. ಓ ಅದು ಶಾರ್ಟ್ ಕನಸು ಇದು ದೀರ್ಘ ಕನಸು. ಯಾಕಿದೆ ದೀರ್ಘ ಕನಸು? ಇದು ಈಶ್ವರನ ಕನಸು. ಈ ವೃಕ್ಷ, ಈ ಹೂ, ಈ ಪಕ್ಷಿ, ಈ ಹಣ್ಣು, ಇದು ಈಶ್ವರನ ಕನಸು. ದಿಸ್ ಹೌ ಹಿ ವಾಂಟೆಡ್ ದಿ ವರ್ಲ್ಡ್ ಟು ಬಿ. ಅವನು ಪುರುಷ, ಹೀಗಾಗಿ ಇದನ್ನು ಬದಲು ಮಾಡೋ ಅಧಿಕಾರ ನಮಗಿಲ್ಲ. ಮಾಡಿ ಒಂದು ಒಂದು 2 ನಿಮಿಷ ಬೀಳಲ್ಲ ಸ್ವಾಮೀಜಿನ ಬರೆದು ಯಾಕೋ ಲೇಟ್ ಆಗಿದೆ, ಏ ಹೂವೇ ಹೂವೇ ನೀ ಅರ್ಧ ಬೇಡ ಸ್ವಾಮೀಜಿ ಬಂದು ಕೊಡ್ರಿ ನೀ ಅರ್ಧ ಬಿಡು ನಾನು ಹೋಗಿ ಅಪ್ಪಾದಿಟ್ಟಿರ್ತೀನಿ ಅಂತ ಪ್ರಾರ್ಥನೆ ಮಾಡಿದ್ರು ಹೂವಿಗೆ. ಯಾಕೆ? ಅದು ನನ್ನ ಸೃಷ್ಟಿ ಅಲ್ಲ, ಅದು ಈಶ್ವರ ಸೃಷ್ಟಿ. ಸೊ ಎಚ್ಚರ ಅವಸ್ಥೆ ಏನು ಜಗತ್ತಿದೆ ಇದು ನನ್ನ ಅಧಿಕಾರ ಏನೋ ನಡೆಯೋದು. ಆದರೆ ಎರಡು ಕನಸು ಅದು ತಿಳ್ಕೋಬೇಕು, ಅದು ವಿವೇಕದ ವಿಚಾರ. ಓಕೆ. ಸೊ ಸ್ವಪ್ನ ನಿದ್ರಾಯಿತು ಆದ್ಯವು, ಮೊದಲನೇ ಎರಡು ಏನವು? ಸ್ವಪ್ನ ನಿದ್ರೆ, ಸ್ವಪ್ನ ಮತ್ತು ನಿದ್ರೆಯಿಂದ ಕೂಡಿದ್ದಾಗಿದೆ. ಎರಡಂತೀರಾ? ಸ್ವಪ್ನ ನಿದ್ರಾನೂ ಎರಡು, ಅದು ಎರಡು. ಹಾ, ವಿಶ್ವ ತೇಜಸ್ಸರು ಕೂಡ ಸ್ವಪ್ನವೇ ಅಂತ ತಗೊಂಡಿದ್ದಾದ್ರೆ ಅಲ್ಲಿ ಸ್ವಪ್ನವೂ ಇದೆ ನಿದ್ರೆ. ಪ್ರಾಜ್ಞ ಸ್ವಪ್ನ ನಿದ್ರೆಯ ಪ್ರಾಜ್ಞ ಯಾರು? ಪ್ರಾಜ್ಞ ಪ್ರಾಜ್ಞ ಅದು ಅಸ್ವಪ್ನ ನಿದ್ರೆಯ ಪ್ರಾಜ್ಞ ಅದು ಅಸ್ವಪ್ನ ನಿದ್ರೆ. ಸಂಧಿ ನೋಡ್ಕೋ. ಪ್ರಾಜ್ಞ ಅದು ಅಸ್ವಪ್ನ ನಿದ್ರೆಯ. ಪ್ರಾಜ್ಞನಲ್ಲಿ ಸ್ವಪ್ನ ಇಲ್ಲ, ಅಸ್ವಪ್ನ ಅಂದ್ರೆ ನ ಸ್ವಪ್ನ ಅಂತ. ಅದೇನಿದೆ ಅವನ ಹತ್ರ? ಟ್ರೆಸರ್ ಆಫ್ ಇಗ್ನೋರೆನ್ಸ್, ಟ್ರೆಸರ್ ಆಫ್ ಇಗ್ನೋರೆನ್ಸ್ ಇಟ್ಕೊಂಡ್ಬಿಟ್ಟ ನಾವು ಖಡವಾಡವಾಗಿ ಅಜ್ಞಾನ ಇಟ್ಕೊಂತ. ಇದ್ಯಾವನ್ನು? ಪ್ರಾಜ್ಞ ಅಸ್ವಪ್ನ ನಿದ್ರೆಯ ನ ನಿದ್ರಾಂ ನೈವಚ ಸ್ವಪ್ನಂ. ತುರಿಯೇನಲ್ಲಿ ಏನಿದೆ? ತುರಿಯೇ ನ ನಿದ್ರಾಂ ನ ಚ ಸ್ವಪ್ನ. ತುರಿಯೇನಲ್ಲಿ ನಿದ್ರೆಯೂ ಇಲ್ಲ, ಸ್ವಪ್ನವೂ ಇಲ್ಲ ಅನ್ನುವುದನ್ನು ವಿವೇಕಿಗಳು ಜ್ಞಾನಿಗಳು ನಿಶ್ಚಯಿಸಿಕೊಂಡಿರುತ್ತಾರೆ. ಅವರಿಗೆ ಸ್ಪಷ್ಟ ಇದೆ, ಅಂದರೆ ದೇ ಹ್ಯಾವ್ ದಿ ಟೋಟಲ್ ಕ್ಲಾರಿಟಿ, ಅತ್ಯಂತಿಕ ಸ್ಪಷ್ಟತ. ಕ್ಲಾರಿಟಿ ಅನ್ನೋ ಶಬ್ದ ಕನ್ನಡದಲ್ಲಿ ಸ್ಪಷ್ಟತ. ನಿರಂಜಿ ಸ್ವಾಮಿ ಯೂಸಸ್ ಅ ಲಾಟ್ ದಟ್ ವರ್ಡ್ ಅಂಡ್ ಐ ದಟ್ಸ್ ಓನ್ಲಿ ದಿ ವಾಟ್ ವಿ ಕಾಲ್ ನಾಲೆಡ್ಜ್. ಈಗ ಆ ಶಬ್ದಕ್ಕೆ ನಮ್ಮಲ್ಲಿ ಇರೋದು ಏನು ಶಬ್ದ ಅಂತಂದ್ರೆ ಸ್ಪಷ್ಟತ. ಅದಕ್ಕಿಂತ ಸುಲಭವಾದ ಕನ್ನಡದಲ್ಲಿ ಏನೇ ಶಬ್ದ ಯಾವುದೂ ಇಲ್ಲ. ಇನ್ನೊಂದೇನೋ ಬರೆಸಿ ರೆಫರ್ ಮಾಡಿದ್ದ ನಾನು ಯಾವುದೇ ಶಬ್ದ ಉಪಯೋಗ ಮಾಡಿದ್ರಂತೆ ತಿಳುವಳಿಕೆ ಅಲ್ಲ ಕನ್ನಡದಲ್ಲಿ ಶಬ್ದಗಳನ್ನ ಸ್ಪಷ್ಟತಾ ಬಿಟ್ಕೊಟ್ರೆ ಇನ್ನೊಂದು ಯಾವುದೇ ಶಬ್ದ ಅಂತ ಹೇಳಿದ್ದ ಎನಿವೇ ಈ ಸ್ಪಷ್ಟತೆ ನೋಡಿ. ನೆಕ್ಸ್ಟ್ ಸ್ವಪ್ನ ಅನ್ಯತಾ ಗ್ರಹಣ ಸರ್ಪೈರದ್ವಾ ತತ್ವ ಅಪ್ರತಿಭೂತ ಲಕ್ಷಣ ನಮಃ ಇತಿ. ಏನ್ರಿ ಸ್ವಪ್ನ ಸ್ವಪ್ನ ಅಂತ ಆವಾಗಿಂದ ಪಡ್ಕೋತಾ ಇದ್ದಾರೆ? ಏನ್ ಸ್ವಪ್ನ ಅಂದ್ರೆ ಏನು? ಸ್ವಪ್ನ ಅಂದ್ರೆ ಅನ್ಯತಾ ಗ್ರಹಣ. ಅನ್ಯಥಾ ಅಂದ್ರೆ ಇಲ್ಲದೇ ಇರುವುದು, ಇನ್ನೇನನ್ನು ಓಕೆ ಇನ್ನೇನನ್ನು ಗ್ರಹಿಸುವುದು. ಇಲ್ಲದೇ ಇರುವುದು ಅನ್ನೋದಕ್ಕಿಂತ ಸುಂದರವಾದ ಅರ್ಥ ಇನ್ನೇನನ್ನು. ಅದಕ್ಕೆ ಉದಾಹರಣೆ ಕೊಡ್ತಾರೆ ಏನು, ಸರ್ಪ ಇವ ರಜ್ವ ಹಗ್ಗದಲ್ಲಿ ಭಾವನ್ನ ಕಾಣ, ಮೋಟು ಮರದಲ್ಲಿ ಕಳ್ಳನನ್ನ ಕಾಣ, ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಾಣ. ಅದೇನು ಬೆಳ್ಳಿ? ಅನ್ಯಥಾ ಗ್ರಹ. ಇನ್ನು ಸ್ವಲ್ಪ ಅಂದ್ರೆ ಇದ್ದದ್ದೇ ಒಂದು ಅಂದುಕೊಂಡಿದ್ದೆ, ಅನ್ಯಥಾ ಗ್ರಹಣ ಅಂದುಕೊಂಡು ಇದ್ದದ್ದೇ ಒಂದು ಅಂದುಕೊಂಡಿದ್ದೆ. ಇದಕ್ಕೇನಂತ ಕರೀತಾರೆ? ಸ್ವಪ್ನ. ಇದಕ್ಕೆ ಸ್ವಪ್ನ ಅಂತ ಕರೀತಾರೆ. ಸ್ವಪ್ನ ಅಂದ್ರೆ ಏನು? ಏನ್ರಿ ಇಲ್ಲಿ ತನಕ ಹೋಳಿಗೆ ತಿಂದು ಮಲಗಿದ ಮೇಲೆ ಹಸಿವೆ ಆಗಿದೆ ಅಂತ ಹೋಗಿ ಅಡಿಗೆ ಮನೆ ನಿಂತಿರ್ತಾರಲ್ಲ, ಯಾಕೆ ಅಂತ ಕೇಳ್ತಾರೆ. ಏನು ಬೆಳಗಿಂದ ಏನೂ ಕೊಟ್ಟಿಲ್ಲ, ಹಸಿವೆ ಆಗಿದೆ ಕೊಡೋದು ಏನು? ಜಾಗ ಸ್ವಪ್ನ ಇಸ್ ಸೋ ಇಂಟ್ರೆಸ್ಟಿಂಗ್, ಯು ಕ್ಯಾನ್ ಮೇಕ್ ಹೋಲ್ ಓಪನ್ ಸೋ ಲೈಫ್ ತಗೊಂಡು ಹೋಗ್ಬೋದಂಗೆ. ಇವ್ರು ಹೋಗಿ ಅಡಿಗೆ ಮಾಡಿದ್ರೆ ಏ ಉಂಡಿಟ್ಟರು ಇಲ್ಲಿ ತನಕ ಆ ಗ್ರಹಣ ಮತ್ತೇನ ನಾನು ಹಸಿವು ಆಗಿದೆ ಅನ್ಯಥಾ ಗ್ರಹಣ. ನಾನು ಹೊಟ್ಟೆ ತುಂಬಿದೆ, ಹೊಟ್ಟೆ ತುಂಬಿದೆ ಅಗ್ರಹಣ. ಹಸಿವಾಗಿದೆ ಅನ್ಯಥಾ ಗ್ರಹಣ. ಇದಕ್ಕಿಂತ ನಿಯರೆಸ್ಟ್ ಸಾರ್ವತ್ರಿಕ ಅನುಭವ ಯಾವುದು? ಸ್ವಪ್ನ ಅನ್ಯತಾ ಗ್ರಹಣ ಕಥಂ ಸರ್ಪ ಇವ ರದ್ವಾ ಹಗ್ಗದಲ್ಲಿ ಹಾವು ಹೀಗೆ ಅನ್ಯತಾ ಗ್ರಹಿಸಲ್ಪಟ್ಟಿತೋ ಹಾಗೆ ಇಲ್ಲಿ ಕೂಡ ಅನ್ಯತಾ ಗ್ರಹಣ. ನಿದ್ರಾ ಉಕ್ತ ತತ್ವ ಅಪ್ರತಿಬೋಧ ಲಕ್ಷಣ ತಮಃ ಇತಿ. ನಾವು ಹಿಂದಕ್ಕೆ ಈ ವಿಷಯವನ್ನು ಹೇಳಿದೀವಿ. ಏನು ಅಪ್ರತಿಬೋಧ ಲಕ್ಷಣ? ತಿಳಿಯದೇ ಇರುವುದು. ಏನು ತಿಳಿಯದೇ ಇರುವುದು? ತತ್ವವನ್ನು ತಿಳಿಯದೇ ಇರುವುದು. ತತ್ವ ಅಪ್ರತಿಬೋಧ ಲಕ್ಷಣ, ಅದನ್ನು ತಮಸ್ಸು ಅಂತ ನಾವು ಮುಂಚೆ ತಿಳಿಸಿದ್ದೀವಿ. ತಾಭ್ಯಾಂ ಸ್ವಪ್ನ ನಿದ್ರಾಭ್ಯಾಂ ಯುತೌ ವಿಶ್ವತೇಜಸೌ ತಾಭ್ಯಾಂ. ಅವೆರಡರಲ್ಲಿ ಯಾವ ಎರಡು? ಸ್ವಪ್ನ ನಿದ್ರಾಭ್ಯಾಂ ಯುತೌ ವಿಶ್ವತೇಜಸೌ. ವಿಶ್ವ ತೇಜಸ್ಸರು ಕೂಡ ಇವರು ಕೂಡ ಸ್ವರೂಪದ ಜ್ಞಾನ ಇದೆಯೋ ಇಲ್ಲ? ಈ ಪಾಪ ನಿದ್ರಾ ಹೋಗಿ ಅವರು ಒಪ್ಪಿಕೊಂಡಂತಹ ಅನುಭವ ಕ್ಷೇತ್ರ ಯಾವುದು? ವಾಸ್ತವಿಕವೋ ಅನ್ಯತಾ ಗ್ರಹಣ? ಅನ್ಯತಾ ಗ್ರಹಣ. ಹಗರೇನು ವಿಶ್ವ ತೇಜಸ್ಸರಲ್ಲಿ ಏನಿದೆ? ನಿದ್ರಾನೂ ಇದೆ, ಅನ್ಯತಾ ಗ್ರಹಣನೂ ಇದೆ. ಯಾವತ್ತೆ ಇದು ವಾಸ್ತವಿಕತೆ ಅಲ್ಲ, ಅನ್ಯತಾ ಗ್ರಹಣ. ಇಲ್ಲದೇ ಇರುವುದನ್ನ ಇದೆ ಎಂದು ಒಪ್ಪಿಕೊಳ್ಳುವುದು ಇದು ಕೂತವಲ್ಲ, ಈಗ ಅನ್ಯತಾ ಗ್ರಹಣ. ಅದಕ್ಕೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಗುರುರ್ನೈವ ಶಿಷ್ಯ. ಅದನ್ನೆಲ್ಲ ಹೇಳ್ಕೋತ ಹೋಗಬೇಡಿ. ಎಲ್ಲಿ ಹೋಗಿದ್ವಿ ಕ್ಲಾಸ್ಗೆ? ಯಾರು ಗುರು ಹೋಗ್ತಾರೆ? ಗುರುನೇ ಇಲ್ಲ ಹಂಗ ಅದಕ್ಕೆ ಬಳಸದಿರುವ ವೇದಾಂತವನ್ನು ಬಾಹ್ಯದಲ್ಲಿದೆ. ವೇದಾಂತವನ್ನ ಬಳಸುವ ಅದು ವಿವೇಕಕ್ಕೆ ಬಿಟ್ಟಂತ. ಸ್ವಪ್ನ ನಿದ್ರ ಅಭ್ಯಾಂತ ವಿಶ್ವ ತೇಜಸೌ ಹೌದ. ಅತ ಕಾರ್ಯಕಾರಣಬದ್ಧೌ ಇತ್ಯುಕ್ತೌ ರಾಜ್ಞಃ ತು ಸ್ವಪ್ನವರ್ಜಿತಯಾ ಕೇವಲ ಏವ ನಿದ್ರಯಾಯುತಃ ಇತಿ ಕಾರಣಬದ್ಧಃ ಇತ್ಯುಕ್ತಂ. ಆದ್ದರಿಂದ ತೌ ಕಾರ್ಯಕಾರಣ ಬದ್ಧೌ ಇತ್ಯುಕ್ತೌ ತೌ ಕೌ ವಿಶ್ವ ವಿಶ್ವ ಮತ್ತು ತೈಜಸ್ಸಿದ್ದಾರೆ. ಇವರಿಬ್ಬರು ಕಾರ್ಯವೂ ಹೌದು ಕಾರಣವೂ ಹೌದು, ಕಾರ್ಯಕಾರಣದಿಂದ ಬದ್ಧರಾಗಿದ್ದಾರೆ. ಬೌಂಡ್ ಬೈ ಕಾಸ್ ಅಂಡ್ ಇಫೆಕ್ಟ್ ಎರಡೂ ಇದೆ. ಈ ವಿಶ್ವ ತೈಜಸ್ಸಲ್ಲಿ ಎರಡೂ ಇದೆ. ಥ್ಯಾಂಕ್ ಗಾಡ್. ಇತ್ಯುಕ್ತೌ ಆದರೆ ಪ್ರಾಜ್ಞಃ ಪ್ರಾಜ್ಞರಲ್ಲಿ ಸ್ವಪ್ನವರ್ಜಿತ ಯಾ ಭೇದ ಯಾವುದು ಇದೆ ಹೌದಾ? ಸ್ವಪ್ನವರ್ಜಿತ ಯಾ ಮತ್ತೇನಿದೆ? ಕೇವಲ ಈವ ನಿಶ್ರಯಾಯುತ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಏನ್ ಗೊತ್ತಾಯ್ತು? ಬೇರೆ ಶಬ್ದ ಕೇಳಿಸ್ತಾನೆ ಅಲ್ಲಿ ತನಕ. ನಿದ್ರೆಯನ್ನ ಹೊಂದಿದ ಕ್ಷಣದಿಂದ ಎಚ್ಚರವಾಗುವವರೆಗೂ ಏನು ನಮ್ಮ ಸ್ಥಿತಿ ಅದ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅದ್ ನಡುವು ಸಹಿತ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನ್ ಗೊತ್ತಾ? ಬೇಕು ನಿದ್ದೆ ಮಾಡ್ತಾವಳು. ಓ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಿಂತು ಬಳಸ್ತಾವ ನನಗೆ ಬೆಳಗಿನ ಕ್ಲಾಸ್ ಬಂದಾಗ ಇಲ್ಲ ಆಗಿರ್ತದೆ ಅಕಸ್ಮಾತ್ ಶಬ್ದ ಕೇಳಿಸ್ತದೆ ಗೊತ್ತಿಲ್ಲ. ಇದು ನಮ್ಮ ನಿದ್ರೆ ಹೆಂಗೆ ಅನ್ನೋದು ಇಲ್ಲಿ ಸುಶುಕ್ತಿ ಅವಸ್ಥ ಗೊತ್ತಿಲ್ಲ ಕೇವಲ ಏವ ನಿದ್ರಯಾಯುತ ಇವನು ಆದ್ದರಿಂದ ಕಾರಣಬದ್ಧನು ಬೀಜಭೂತನು ಕಾರಣಬದ್ಧನು ಎಲ್ಲ ತನ್ನ ಗರ್ಭದಲ್ಲಿ ಇಟ್ಕೊಂಡು ಮಹಾರಾಜ ಎಲ್ಲ ಇಟ್ಕೊಂಡು ಎಲ್ಲ ನಾಳೆ ಏನಾಗ್ಬೇಕು ಅದಷ್ಟನ್ನು ಇಟ್ಕೊಂಡಾನೆ. ಮುಂದಿನ ತಿಂಗಳು ಏನಾಗಬೇಕು ಅದನ್ನು ಇಟ್ಕೊಂಡಿದ್ದಾನೆ. ಈ ವರ್ಷ ಪೂರ್ತಿ ಏನಾಗಬೇಕು ಅದನ್ನು ಇಟ್ಕೊಂಡಿದ್ದಾನೆ. ಈ ಜನ್ಮ ಪೂರ್ತಿ ಏನಾಗಬೇಕು ಅಪ್ಪ ದೊಡ್ಡ ರಾಶಿನೇ ಇಟ್ಕೊಂಡಿದ್ದಾನೆ. ಎಲ್ಲಿ? ಬೀಜದಲ್ಲಿ. ಬೀಜ ನಿದ್ರಾಯುತ ಹೌದಾ? ಪ್ರಾಜ್ಞ ಬೀಜ ನಿದ್ರಾಯುತ ನ ಉಭಯಂ ಪಶ್ಯಂತಿ ಯೇ ನಿಶ್ಚಿತ ಬ್ರಹ್ಮವಿದಃ. ಮತ್ತು ತುರಿಯಂತೆ ಏನ್ರಿ ಹಣೆಬರ? ಅವನ ಅವನ ಅದೃಷ್ಟವೇ ಅದೃಷ್ಟ. ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ. ಅವನಿಗೆ ನ ಉಭಯಂ ಪಶ್ಯಂತಿ ಎರಡೂ ಇಲ್ಲ. ಅವನತ್ರ ಹೇಗಿದ್ದಾನೆ? ಬ್ರಹ್ಮವಿದಃ ವದಂತಿ ವದಂತಿ ನಿಶ್ಚಿತ. ನಿಶ್ಚಿತವಾಗಿಯೂ ಬ್ರಹ್ಮಜ್ಞಾನಿಗಳು ಏನ್ ಬೇಕಾದ್ರೆ ತುರಿಯನಲ್ಲಿ ಇರಲಿಲ್ಲ ಅಂದ್ರೆ ಬ್ರಹ್ಮಜ್ಞಾನಿಗಳಿಗೆ ಇದು ಸ್ಪಷ್ಟ ಇದೆ. ಏನು ಸ್ಪಷ್ಟ ಅಂದ್ರೆ ತುರಿಯ ಆತ್ಮ ನಾನು, ಆ ನಾನುವಿನಲ್ಲಿ ಯಾವುದೇ ಭೇದಗಳು ಇಲ್ಲ, ಯಾವುದೇ ಕಾರ್ಯಕಾರಣಗಳು ಇಲ್ಲ, ಅಲ್ಲಿ ಎಂಥದ್ದು ಸೃಷ್ಟಿ ಆಗೇ ಇಲ್ಲ. ಬಹಳ ಬಹಳ ಬಹಳ ಬಹಳ ಆತ್ಮವಿಶ್ವಾಸ ಬೇಕು ನೀವು ಹೇಳಬೇಕಂದ್ರೆ. ಹಾಗೆ ಇಲ್ಲ, ಪಂಚಮಹಾಭೂತಗಳಿಲ್ಲ, ಪಂಚ ತನ್ಮಾತ್ರೆಗಳಿಲ್ಲ. ಮನೋ ಬುದ್ಧಿ ಅಹಂಕಾರ ಚಿತ್ತಾಹಂ ನ ಚ ಶ್ರೋತ್ರ ದಿವ್ಯೇ ನ ಚ ಗ್ರಹಣ ನೇತ್ರೇ. ಬೇಜಾರು ಮಾಡ್ಕೊಡ ಸಿದ್ಧಾರ್ಥ ಮಠ ನೆನಪ ಮನೋಬುಧಂಕರ ಮಸ್ತ್ ಮಜಾ ಬರ್ತದೆ ಸಣ್ಣ ಇದ್ದಾಗ ಹೋಗಿ ಹೇಳ್ತಿದ್ದೆ. ಅದು ಗ್ರಾಮೀಣ ಭಾಗದ ಜನ ಅಷ್ಟಾಗಿ ನೋಡಿದೆ ನೀವೆಲ್ಲ ಸುಧಾರಿಸಿದ ಜನ ಅದಕ್ಕೆ ರಾಗ ಹಾಕ್ತೀನಿ. ಅವ್ರು ಇನ್ನೂ ಸುಧಾರಿಸ್ಬೋದು ಭಾವ ಸೇರಿಸಿ ರಾಗ ಸೇರಿಸಿ ಹಾಡ ಸೇರಿಸಿ. ನಾವು ಅಲ್ಲಿ ಬೆಳೆದವರು ನಮ್ಗೆ ಗೊತ್ತು ಹೆಂಗೆ ಇತ್ತು ಅದೊಂಥರನೇ ಇತ್ತು. ಎರಡು ಸಲ ಕರ್ಕೊಂಡು ಹೋಗುತ್ತೆ ನಿಮ್ಗೆ ಎಲ್ಲರಿಗೂ ನಾನು ಅಂತ ಐ ಹ್ಯಾವ್ ಟೇಕ್ ಆಗೋದಿದೆ ವೆರಿ ಗುಡ್. ಬೆಳಿಗ್ಗೆ 5:30 ಕರೆಕ್ಟ್ 5:00 ಕಾಪಿಡಾಗುತ್ತೆ ಆಗ್ತದೆ. ಎಷ್ಟು ಸಾವಿರಾರು ಜನ ಬೆಳಿಗ್ಗೆ 5:00 ಎಲ್ಲೆಲ್ಲಿಂದ ಬರ್ತಾರೆ, 10 ಮೈಲು 12 ಮೈಲು 15 ಮೈಲು 20 ಮೈಲು ಬರ್ತಾರೆ. ಏನಿಲ್ಲ ಬರೋದು ಮೋಟರ್ ಸೈಕಲ್ ನಿಲ್ಸೋದು ಅದು ಕಾರ್ ನಿಲ್ಸೋದು ಹೋಗೋದು ಅಷ್ಟು ಸಿದ್ಧಾರ್ಥ ಅಷ್ಟೇ ಆಗ್ತದೆ ಮತ್ತೆ ಹೋಗ್ಬಿಡೋದು ಹಂಗೆ ರೆಗ್ಯುಲರ್ ಲೈಫ್ ಲಾಂಗ್. ಆರೋಗ್ಯ ಇರೋ ಕಾಲಕ್ಕೆ ಆವಾಗ ಈಗ 100 ವರ್ಷ ಹಿಂದೆ ಎಷ್ಟು ಜನ ಉಪನ್ಯಾಸ ಬರ್ತಿದ್ರು ಅಲ್ಲಿ 10,000 ಜನ 45 ನಿಮಿಷ 1 ಗಂಟೆ ಮಾಡ್ತಿದ್ರು ಉಪನ್ಯಾಸಗಳಿಗೆ 10,000 ಜನ. ಆ 10,000 ಜನಕ್ಕೂ ಊಟ ಇದಕ್ಕಾಗಿ ಆ ಪಾತ್ರೆಗಳು ಏನೇ ಹತ್ಕೊಂಡು ಹಚ್ಚುತ್ತಾರೆ ಇವತ್ತಿಗೂ ಅಲ್ಲ. ಅವು ನೋಡಿ ಇವತ್ತಿಗ ಉಪಯೋಗ ಮಾಡೋದ್ರೆ ಯಾರು ಈ ಸ್ಟೀಮ್ ಕುಕಿಂಗ್ ಪ್ಲಾಂಟ್ ಹಾಕಿರ್ತಾರೆ ಮೋಸ್ಟ್ಲಿ. ಸೊ ಅವೆಲ್ಲ ಇರ್ತಾರೆ, ಅವ್ರು ಯಾವುದು ನಾಶ ಮಾಡಿಲ್ಲ. ಆ ಒಲೆಗಳನ್ನು ಸಹಿತ ಮೇಂಟೈನ್ ಮಾಡ್ತಾರೆ ಸುಮಿತ್ರೆ ಗೊತ್ತೇನು. ಆ ಒಲೆಗಳನ್ನು ಸಗಣಿ ಹಚ್ಚಿ ಸಾರಿಸಿ ಎಲ್ಲ ಮೇಂಟೈನ್ ಮಾಡ್ತಾರೆ. ಆ ಸೌದೆಗಳನ್ನು ಹಂಗಾಗಿ ಇಟ್ಟಿರ್ತಾರೆ ಎಲ್ಲ ಶೋಭೆ ನೋಡಿ. ಬಟ್ ಯಾರು ಉಪಯೋಗ ಮಾಡೋದು ಜಾತ್ರೆ ಹೆಸರು ಉಪಯೋಗ ಮಾಡಿಲ್ಲ. ಆವಾಗ ಜಾತ್ರೆಗೆಲ್ಲ ಲೆಕ್ಚರ್ ಅವರು ಉಪನ್ಯಾಸ ಕೇಳಲಿಕ್ಕೆ 10,000 ಜನ ಆಗಿನ ಕಾಲಕ್ಕೆ. ಈ ವಾಸ್ ಓನ್ಲಿ ಅದ್ವೈತ ಆರೂಢ ಸ್ವಾಮಿ ಮಹಾರಾಷ್ಟ್ರದಿಂದ ಗುಜರಾತಿನಿಂದ ವಾಸ್ ಓನ್ಲಿ ಆರೂಢ ಸ್ವಾಮಿ ಅದ್ವೈತ ಆರೂಢ ಸ್ವಾಮಿ ಓಪನ್ ಏಕಪಾಠಿ ಇದ್ರು. ಆದ್ರೆ ಬರೋ ಜನ ಎಲ್ಲ ಗ್ರಾಮೀಣ ಜನ ರೈತರು ಕೂಲಿಗಳು. ಇವ್ರೇನು ಪಟ್ಟಣ ಜನ ಅಂತ ಇವ್ರಿಗಿಂತ ಹೆಚ್ಚಿನ ತಿಳುವಳಿಕೆ ಅನುಭವ ಇದ್ದರು ಹೆಚ್ಚಿನ ಅನುಭವ ಸಂಸಾರದ ಅನುಭವ ಪ್ರಪಂಚದ ಅನುಭವ. ನಮಗೆ ಏರ್ ಕಂಡೀಷನ್ ಅನುಭವ ಬಿಟ್ಟು ಬರೀ ಏನು ಗೊತ್ತಿಲ್ಲ. ಫೈಲು ಪೇಪರು ಪೆನ್ನು ಡಿಸ್ಕಷನ್ ಲ್ಯಾಪ್ಟಾಪು ಟೇಬಲ್ ಹಾಕೋದು ಜಿಜ್ಞಾಸ ಮಾಡೋದು ಅದನ್ನು ಡಿಸ್ಕಷನ್ ಮಾಡೋದು ಆ ಕೌಂಟರ್ ಆರ್ಗ್ಯುಮೆಂಟು ಅದಕ್ಕೆಲ್ಲ ಪರಿಹಾರ ಎಲ್ಲ ಮಾಡಿಬಿಟ್ಟು ಹಾ ಈ ಥರ ಇವತ್ತು ನಮ್ಮ ಅಜೆಂಡಾ ಆಯಿತು ತೊಗೊಳ್ರಿ ನಮ್ಮ ಇವತ್ತು ಏನೋ ಸೊಲ್ಯೂಷನ್ ಆಯ್ತು ಅದು ಕೂಡ ಇದು ನಮ್ದು ಅವ್ರು ಇದು ಯಾವುದು ಬೇಕಾಗಿತ್ತು ದೇನೋ ಹೌ ಟು ರಿಸಾಲ್ವ್ ದಿ ಪ್ರಾಬ್ಲಮ್. ಸೊ ಹೀಗಾಗಿ ಅವರು ಹೇಳೋ ಕ್ರಮ ಆದರೆ ನೀವು ಒಂದ್ಸಲ ಭಾಗವಹಿಸ್ಬೇಕು. ಇವತ್ತಿಗೆ ಫಾರ್ ಯುವರ್ ಇನ್ಫಾರ್ಮೇಷನ್ ನನ್ನ ಕರ್ನಾಟಕದಲ್ಲಿಯೇ ನನ್ನ ಜೀವನ ಪ್ರಾರಂಭ ಆಗುತ್ತೆ 3 ದಿವಸ ಸಿದ್ಧಾರ್ಥ ಮಠದಲ್ಲಿ. ನಾನು ಬ್ರಹ್ಮಚಾರಿ ಕೋರ್ಸ್ ಮುಗಿಸಿದ ಮೇಲೆ ಸೀದಾ ಸಿದ್ಧಾರ್ಥ ಮಠಕ್ಕೆ ಬಂದು ಅಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿ ಅಲ್ಲಿ ಹೊರಗಡೆ ಕಟ್ಟಿ ಮೇಲೆ ಬಂದ್ಕೊಂಡು ಒಳಗಡೆ ಜೋಳದ ಬುದ್ಧಿಯನ್ನು ತಿಂದು ನಾನು 3 ದಿವಸ ಕಳೆದಿದ್ದೆ. ಅದಾದ ಮೇಲೆ ಮತ್ತೆ ಯಾರೋ ಬಂದು ಕರ್ಕೊಂಡೋಗಿ ಏನೇನೋ ಮಾಡಿ ನಾ ಬಂದಿತ್ತು ಬರೋದನ್ನು ಯಾರಿಗೂ ತಿಳಿಸಿದ್ದಿಲ್ಲ ಕೂಡ. ಅದೇ ಸಿದ್ಧಾರೂಢ ಇವತ್ತಿಗೂ ಕಾಪಾಡ್ತಾ ಇದ್ದಾನೆ. ಅವನ ಹೆಸರು ತಗೊಳ್ಳೋದು ಅವನ ಬಗ್ಗೆ ಹಾಡು ಮಾಡ್ತಾರೆ ಹಾಡ್ತೇನೆ. ಸಮತ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿ ನಾನು ಕೇಳ್ಕೊಂಡು ಬಾಯಿ ಬಂದು ವೆಲ್ಕಮ್ ಬ್ಯಾಕ್ ಟು ದಿಸ್ ಒಂದು ಸೇ. ನಾವು ನ ಉಭಯಂ ಪಶ್ಯಂತಿ ತುರ್ಯೇ ನಿಶ್ಚಿತಾ ಪ್ರಬಂಧ ವಿರುದ್ಧತ್ವಾದ ಸವಿತರಿ ಇವ ಮಹಾ ಅತಃ ನ ಕಾರ್ಯಕಾರಣಬದ್ಧ ದತ್ತಃ ನ ಕಾರ್ಯಕಾರಣ ದತ್ತಃ ಇತ್ಯುಕ್ತಃ ಇತ್ಯುಕ್ತಃ ತುರೀಯಃ ತುರೀಯಃ ವಯಂ ನ ಪಶ್ಯಂತಿ ತುರ್ಯೇ. ಬ್ರಹ್ಮಜ್ಞಾನಿಗಳು ಇದನ್ನು ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ, ಆತ್ಮದಲ್ಲಿ ತುರ್ಯನಲ್ಲಿ ಇವು ಎರಡೂ ಇಲ್ಲ, ವಿರುದ್ಧತ್ವ ಅಂತ. ಯಾಕೆ ನಿಂತಿಲ್ಲ ಅರೇ ಬಾಬಾ ಕೇಳು, ಇವು ಒಂದಕ್ಕೊಂದು ವಿರುದ್ಧವಾಗಿವೆ. ಸವಿತರೀವ ತಮಃ, ಸೂರ್ಯನಲ್ಲಿ ಕತ್ತಲೆ ಇರ್ಲಿಕ್ಕೆ ಸಾಧ್ಯವೇ? ಆತ್ಮನಲ್ಲಿ ಅಜ್ಞಾನ ಇರ್ಲಿಕ್ಕೆ ಸಾಧ್ಯವೇ? ಆತ್ಮನಲ್ಲಿ ನಿದ್ರಾ ಇರ್ಲಿಕ್ಕೆ ಸಾಧ್ಯವೇ? ಆತ್ಮನಲ್ಲಿ ಸ್ವಪ್ನ ಇರ್ಲಿಕ್ಕೆ ಸಾಧ್ಯವೇ? ಆ ತುರಿಯ ಆತ್ಮನೇ ನೀನು, ಅದಕ್ಕೆ ಆತ್ಮ ಅನ್ನೋ ಶಬ್ದ ಅನ್ಕೋಳ್ರಿ. ಯಾವಾಗ ಯಾವಾಗ ಕಿವಿಗೆ ಆತ್ಮ ಆತ್ಮ ಅಂತ ಕೇಳಿಸ್ತದೆ ಆವಾಗ ಅವಾಗ ನಾನು ಅನ್ಕೊಳ್ರಿ. ಯಾವಾಗ ಯಾವಾಗ 2000 ರೂಪಾಯಿ ನೋಟು ಅಂತ ಕಾಣ್ತಾವ ನಾನು ಅನ್ಕೋಬೇಡಿ. ಆತ್ಮ ನಾನು ಅನ್ನುವ ಶಬ್ದ ಸಾಕ್ಷಾತ್ ಆತ್ಮನನ್ನೇ ತೋರಿಸ್ತದೆ, ಇನ್ನೊಂದು ಏನನ್ನೂ ತೋರಿಸೋದಿಲ್ಲದು. ತಿಳಿಯದೇ ಇದ್ದರಿಂದಾಗಿ ಆ ನಾನುವನ್ನು ಎಲ್ಲೆಲ್ಲಿಯೋ ಪ್ರಯೋಗಿಸ್ತಾ ಇದ್ದೇವೆ ನಾವು. ನಾನು ಗಂಡಸು, ನಾನು ಹೆಂಗಸು, ನಾನು ಎತ್ತರ, ನಾನು ದಪ್ಪ, ನಾನು ಆ ಜಾತಿ, ನಾ ಈ ಕು ಈ ಕುಲ ಈ ಗೋತ್ರ, ಯಾಕೆ ನಾ ಬಳಸ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಇದು ನಾನುವಿನ ಸ್ವರೂಪ ಏನು, ಸ್ವಭಾವ ಏನು, ಲಕ್ಷಣ ಏನು? ಆದ್ದರಿಂದ ಲೆಟ್ ಯುವರ್ ಡಿಸ್ಕಷನ್ ಎಂಡ್ ವಿತ್ ಓನ್ಲಿ ಒನ್ ಸ್ಟೇಟ್ಮೆಂಟ್, ದ್ಯಾಟ್ ಆತ್ಮ ಇಸ್ ಮೀ, ನಾನು ಆತ್ಮನೇ. ಬ್ರಹ್ಮಜ್ಞಾನಿಗಳಿಗೆ ಇದು ನಿಶ್ಚಯವಾಗಿದೆ. ಇತ್ಯುಕ್ತ ತುರಿಯ ಕಾರಣಬದ್ಧವಾಗಿ ಬ್ರಹ್ಮಜ್ಞಾನಿಗಳಿಗೆ ಇದು ನಿಶ್ಚಿತವಾಗಿದೆ. ಏನು ನಿಶ್ಚಿತವಾಗಿದೆ? ಇನ್ನೊಂದು ಏನೂ ಅಲ್ಲ, ಯಾವುದು ವಸ್ತು ಪದಾರ್ಥ ಏನೂ ಅಲ್ಲ, ಆ ತುರಿಯ ಆತ್ಮ ಅದು ನಾಲ್ಕನೇದ್ದು ಅಲ್ಲ, ಮೊದಲನೇದ್ದು ಅಲ್ಲ, ಅದೇನದು, ಅದು ನಾ ತುರಿಯ ಆತ್ಮ. ಓಕೆ, ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಜೈ ಶ್ರೀ ದಯಾನಂದ. ಜೈ ಶ್ರೀ ದಯಾನಂದ.